ಸರಿಗ ಸ್ಪೀಡ್ ಜನರೇಷನ್, ಹಾಗಾಗಿ ಹಟ್ಟಿ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಲೇಟ್ ಆಗ್ತದೆ, ಇದು ಸ್ವಲ್ಪ ಫಾಸ್ಟ್ ಆಗ್ತದೆ ಹೇಳಿಕೊಂಡು ಪ್ರತಿಯೊಬ್ಬರು ಈಗ ಸಾವಯವದ ಕಡೆ ಗಮನ ಬಿಟ್ಟು ಈಗ ರಾಸಾಯನಿಕ ಕಡೆನೇ ಇದು ಮಾಡ್ತಿದ್ದಾರೆ. ಸರ್ ಆಕ್ಚುಲಿ ನಾವು ಪೂರ್ತಿ ಈಗ ರಾಸಾಯನಿಕ ಬಿಟ್ಟುಕೊಂಡು ನಾವು ಸಾವಯವ ಮಾಡ್ತಿದ್ದೇವೆ, ಕುರಿ ಗೊಬ್ಬರ ಕಡೆಗೆ ಹಟ್ಟಿ ಗೊಬ್ಬರ ಕಡೆಗೆ ಎರೆಹುಳು ಗೊಬ್ಬರನ ಯೂಸ್ ಸಾವಯವನೇ ಯೂಸ್ ಮಾಡ್ತಿದ್ವಿ. ಪ್ರತಿ ರಾಸಾಯನಿಕ ಗೊಬ್ಬರ ಬಳಕೆ ಜಾಸ್ತಿ ಮಾಡಿದ್ರೆ ಏನೇನು ಸಮಸ್ಯೆಗಳು ಬರ್ತವೆ, ಏನೇನು ಗಮನಿಸಿದ್ರಿ ನೀವು? ಸ್ವಲ್ಪ ಚುಕ್ಕೆ ರೋಗ ಅಂತ ಬರ್ತದೆ ಕಡೆಗೆ ಅಡಿಕೆಗೆ, ಕಡೆಗೆ ಅಷ್ಟು ಫಾಸ್ಟ್ ಆಗಿ ಬಂದ್ರು ಕೂಡ ಸರ್ ಕೆಲವೊಂದು ರೋಗಗಳು ಬರ್ತಾ ಇದಾವೆ, ಕಾಳುಮೆಣಸಿಗಾಗ್ಲಿ ಈ ಕಟ್ಟೆ ರೋಗ ಎಲ್ಲ ಬರ್ತದೆ ರಾಸಾಯನಿಕ ಗೊಬ್ಬರಕ್ಕೋಸ್ಕರ ಅಥವಾ ಮಳೆಗಾಲದ ವೈಪರೀತ್ಯದಿಂದ ಆಗ್ತದೆ ಗೊತ್ತಿಲ್ಲ ಸರ್. ಆಕ್ಚುಲಿ ರಾಸಾಯನಿಕ ಗೊಬ್ಬರ ಬೇಡ ಅನಿಸ್ತದೆ, ಆದ್ರೂ ಅದ್ರ ಹಾಕೋದ್ರಿಂದ ಸ್ವಲ್ಪ ರೋಗಗಳು ಜಾಸ್ತಿನೇ ಇಷ್ಟೇ ಸರ್ ಹೇಳ್ಬೇಕು ಅಂದ್ರೆ. ಈಗ ಸಾವಯವ ರೀತಿಯಲ್ಲಿ ಕೃಷಿ ಮಾಡಬೇಕಿದ್ರೆ ಹಟ್ಟಿ ಗೊಬ್ಬರವನ್ನು ಹಾಕ್ತೀವಿ, ಎರೆ ಗೊಬ್ಬರ ಅಂತ ಹೇಳಿದ್ರಿ, ಅಥವಾ ಕುರಿ ಗೊಬ್ಬರ ಹಾಕುವಂತದ್ರು ಇರ್ಬೋದು, ಆಡಿನ ಗೊಬ್ಬರ ಇರಬಹುದು, ಯಾವುದು ಒಳ್ಳೇದು ಯಾವುದು ಚೆನ್ನಾಗಿ ಬರ್ತದೆ ಸರ್? ಆಕ್ಚುಲಿ ಈ ಕುರಿ ಗೊಬ್ಬರ ಮತ್ತೆ ಎರೆಹುಳ ಗೊಬ್ಬರ ಉಂಟಲ್ಲ ಸರ್, ಅದು ಇವನ್ ಭಾರಿ ಬೆಸ್ಟ್ ಆಗ್ತದೆ ಸರ್. ಈಗ ನಾವು ಅದನ್ನೇ ಯೂಸ್ ಮಾಡ್ತಿದ್ದೇವಲ್ರಿ, ಮತ್ತೆ ಗ್ರೋತ್ ಆಗಿ ಬರ್ತದೆ ಗಿಡ ಎಲ್ಲ, ಸ್ವಲ್ಪ ದಪ್ಪಾಗಿ ಬರ್ತದೆ, ಕಪ್ಪಾಗಿ ಕಪ್ಪು ಹಸಿರು ಆ ಟೈಪ್ ಬರ್ತದೆ ಗಿಡ, ಒಳ್ಳೆ ಇದಿದೆ ಸರ್ ಇದು ಮಾತ್ರ. ಏನ್ ರಿಸಲ್ಟ್ ಬೆಳವಣಿಗೆ ಚೆನ್ನಾಗಿ ರಿಸಲ್ಟ್ ಚಲೋ ಇದೆ ಸರ್. ಕುರಿ ಗೊಬ್ಬರ ನಿಮಗೆ ಸ್ಥಳೀಯವಾಗಿ ಸಿಗ್ತದ ಅಥವಾ ಎಲ್ಲಿಂದ ಬರ್ತದೆ? ಟ್ರ್ಯಾಕ್ಟರ್ ಲೆಕ್ಕದಲ್ಲಿ ತರಿಸ್ತೀವಿ ಸರ್. ಮುಂದ್ಗಡೆಯಿಂದ ಆ ಕಡೆ ಗೌಳಿ ಜನ ಇರ್ತಾರಲ್ಲ ಸರ್, ಆ ಕಡೆನೆ ತಂದು ಹಾಕ್ತಾರೆ ನಮ್ಗೆ, ಲಾರಿಯಿಂದ ಕಡೆಗೆ ಟ್ರ್ಯಾಕ್ಟರ್ನ ತಂದು ಹಾಕ್ತಾರೆ, ನಾವು ಎಷ್ಟು ಬೇಕೋ ಅಷ್ಟು ಇಳಿಸ್ಕೊಡ್ತೇವೆ. ಒಂದ್ ಗಿಡಕ್ಕೆ ಕೋಳಿ ಗೊಬ್ಬರನು ಹಾಕ್ತೇವೆ ಸರ್, ಕೋಳಿ ಗೊಬ್ಬರ ಒಂದು ಅರ್ಧ ಕೆಜಿ ಒಂದ್ ಕೆಜಿ ಅಷ್ಟು ಹಾಕ್ತೇವೆ, ಕುರಿ ಗೊಬ್ಬರ ಒಂದು ಅರ್ಧ ಬುಟ್ಟಿ ಹಾಕ್ತೇವೆ. ಈ ಸಾವಯವ ಗೊಬ್ಬರ ಹಾಕುವಂತ ಒಂದು ಸಮಯ ಯಾವ್ದು, ವರ್ಷದಲ್ಲಿ ಯಾವ ಸಮಯ ಬೇಕಿದ್ರು ಹಾಕೋಬಹುದು ಅಥವಾ ನಿರ್ದಿಷ್ಟವಾಗಿ ಇಂತ ಸಮಯದಲ್ಲೇ ಹಾಕ್ಬೇಕು ಅಂತಿದ್ಯಾ? ನಾವು ಮುಂಗಾರ ಟೈಮಿಗೆ ಒಂದ್ ಸರಿ ಹಾಕ್ತೇವೆ, ಜೂನ್ ತಿಂಗಳಿಗೆ ಒಂದೊಂದು ಗಿಡಕ್ಕೆ ಒಂದೊಂದು ಬುಟ್ಟಿ ಅಂತ ಹಟ್ಟಿ ಗೊಬ್ಬರನ ಹಾಕ್ತೇವೆ ಸರ್. ನಾವು ವರ್ಷ ಹಾಕುದಿಲ್ಲ, ಒಂದ್ ವರ್ಷ ಬಿಟ್ಟು ಎರಡನೇ ವರ್ಷಕ್ಕೆ ಮತ್ತೊಂದ್ಸರಿ ಹಾಕ್ತೇವೆ, ವರ್ಷ ಹಾಕುದಿಲ್ಲ ಸರ್. ಈಗ ಮೊದ್ಲೆಲ್ಲ ಅಡಿಕೆ ಮರದಲ್ಲಿ ಈಗ ಬುಡ ಬಿಡಿಸುವಂತ ಒಂದು ಸಂಪ್ರದಾಯ ಇತ್ತು, ಇವಾಗ ಇಲ್ಲ, ನೇರವಾಗಿ ಹಾಕ್ತಾರೆ? ಇಲ್ಲ ಸರ್, ನಾವು ಮಾಡ್ತೇವೆ, ಬುಡ ಮಾಡ್ಕೊಂಡೇ ಕೊಡ್ತೇವೆ ಅದಕ್ಕೆ. ಹೌದು, ಬುಡ ಮಾಡ್ಕೊಂಡೆ ಕೊಟ್ಟು ಗೊಬ್ಬರ ಹಾಕ್ತೇವೆ, ಅದ್ ಮಾತ್ರ ಅದು ಹಾಕಿದ್ದು ಅದಕ್ಕೆ ಸ್ವಲ್ಪ ಮುಡ್ತದೆ ಹೇಳಿ, ಇಲ್ಲಾಂದ್ರೆ ಮಳೆ ಬಂದವಾಗ ಹೋಗ್ಬಿಡ್ತೇವೆ ಸರ್, ಕೊಚ್ಕೊಂಡು ಹೋಗ್ತದೆ. ಹಂಗಾಗಿ ನಾವು ಅದನ್ನ ಬುಡ ಮಾಡ್ಕೊಂಡೆ ಸಗಣಿ ಗೊಬ್ಬರ ಉಂಡ್ ಹಾಕ್ಬಿಡ್ತೇವೆ. ಆಮೇಲೆ ಅಡಿಕೆ ತೋಟದಲ್ಲಿ ಮಿಶ್ರ ಬೆಳೆಯಾಗಿ ಏನೇನು ಬೆಳಿತೀರಿ ನೀವು ಸರ್? ಅಡಿಕೆ ಬೆಳೆಯಲ್ಲಿ ನಾವೀಗ ಇದನ್ನ ಹಾಕಿದ್ದೇವೆ, ಏಲಕ್ಕಿ ಹಾಕಿದ್ದೇವೆ, ಏಲಕ್ಕಿ ಹಾಕಿದ್ದೇವೆ, ಒಂದು 550-600 ಗಿಡ ಇದೆ ಸರ್. ಅದು ರೋಗ ಬಂದು ಸಾಯ್ತು. ಈಗ ಗೊಬ್ಬರ ಗಿಡಕ್ಕೆ ಕಾಳುಮೆಣಸು ಮತ್ತೆ ಅದ್ರ ಮಿಡ್ಲು ಏಲಕ್ಕಿ ಮಾಡ್ತಾ ಇದ್ದೇವೆ. ಅಡಿಕೆ ತೋಟದಲ್ಲಿ ನಡುವಲ್ಲಿ ಗೊಬ್ಬರ ಗಿಡ ನೆಟ್ಟಿದ್ದೀರಿ, ಅಡಿಕೆ ಗಿಡ ಬಿಟ್ಟು ಎಷ್ಟೊಂದು ಮತ್ತು ಇದರಲ್ಲಿ ಜಮೀನಲ್ಲಿ ಅದ್ರ ಮೊದ್ಲು ಏನು ಹಾಕಿದ್ವಲ್ಲ ಸರ್ ಏಲಕ್ಕಿ, ಅದು ರೋಗ ಬಂತು ಅಡಿಕೆ ತೋಟದಲ್ಲಿ ಹಾಕಿದ್ದು. ಹಂಗಾಗಿ ಆ ಜಾಗ ಬದಲಾವಣೆ ಮಾಡ್ಕೊಂಡು ಮತ್ತೊಂದು ಎಕರೆದಲ್ಲಿ ಆ ಗೊಬ್ಬರ ಗಿಡ ನೆಟ್ಕೊಂಡು ಅದರಲ್ಲಿ ಬಾಳೆ ನೆಟ್ಕೊಂಡು ಅದಕ್ಕೆ ಗೊಬ್ಬರ ಗಿಡಕ್ಕೆ ಇದು ಏನು ಕಾಳುಮೆಣಸು ಅದ್ರ ಮಧ್ಯೆ ಇದು ಏಲಕ್ಕಿ ನೆಟ್ಟಿದ್ದೇವೆ ಸರ್. ಈಗ ನೆಟ್ಟು 6 ತಿಂಗಳಾಯ್ತು. ಸ್ವಲ್ಪ ಇದ್ರ ಬಗ್ಗೆ ಹೇಳಿ, ಗೊಬ್ಬರದ ಗಿಡವನ್ನು ಎಷ್ಟು ಅಂತರದಲ್ಲಿ ನಾಟಿ ಮಾಡಬೇಕು ಮತ್ತು ಎಷ್ಟು ವರ್ಷದ ನಂತರ ಈ ಕಾಳುಮೆಣಸಿನ ಬುಡ ನೆಡುವಂತದ್ದು? ಸರ್ ನಾವು ಒಂದ್ ವರ್ಷ ಬಿಟ್ವಿ ನೆಟ್ಟು, ಒಂದ್ ವರ್ಷದ ನಂತರ ಅದು ಚಿಗಿರ್ತಲ್ಲ ಸರ್, ಗೊಬ್ಬರ ಗಿಡ ಚಿಗಿರ್ತಲ್ಲ, ಅವಾಗ ನಾವು ಅದಕ್ಕೆ ಕಾಳುಮೆಣಸಿನ ಬೆಳೆ ಹಚ್ಚಿದ್ವಿ. ಒಂದು ಫೀಟ್ ಬಿಟ್ಟು ಸರ್ ಗಿಡದ ಗೊಬ್ಬರ ಗಿಡದಿಂದ ಒಂದು ಫೀಟ್ ಬಿಟ್ಟು ಈಚೆ ಕಾಳುಮೆಣಸು ಸಸಿ ನೆಟ್ಟಿವಿ. ಅಂದ್ರೆ ಬೇರು ಬಂದ ಗಿಡವನ್ನು ನೆಟ್ಟಿರೋ ಅಥವಾ? ಇಲ್ಲ ಸರ್, ನಾವೇ ರೆಡಿ ಮಾಡ್ತೇವೆ. ಒಂದ್ ವರ್ಷ 1.5 ವರ್ಷದ್ದು ಸಸಿ ಸರ್, ಅದು ಕೊಟ್ಟೆಯಲ್ಲಿ ಆಗಿ ತುಂಬಿಕೊಂಡು ಆನಂತರ ನಾವು ಬೇರು ಬಂದಿರ್ತೇವೆ ಸರ್, ಅವಾಗ ಗಿಡಕ್ಕೆ ನೆಡೋದು. ಒಂದು ಬುಡಕ್ಕೆ ಒಂದೇ ಬುಡ ನೆಡುವಂತದ್ದು ಅಥವಾ ಜಾಸ್ತಿ ನೆಡ್ತೀವಿ? ಇಲ್ಲ ಸರ್, ಒಂದು ಗಿಡಕ್ಕೆ ಒಂದೇ ಬುಡ. ಹೌದೌದೌದು. ಈಗ ಕಾಳುಮೆಣಸು ಬಳ್ಳಿ ಚೆನ್ನಾಗಿ ಬರಬೇಕಿದ್ರೆ ಏನೇನು ಕೃಷಿ ಕ್ರಮಗಳನ್ನ ಪಾಲಿಸಬೇಕು? ಅದಕ್ಕೂ ಸೇಮ್ ಸರ್, ನಾವು ಸಗಣಿ ಗೊಬ್ಬರ ಮತ್ತೆ ಅಟ್ಟಿ ಇದು ಕುರಿ ಗೊಬ್ಬರ ಅದು ಒಂದೊಂದು 1/2 ಕೆಜಿ ಅಷ್ಟು ಹಾಕು ಒಂದು ತಗ್ಗಿಗೆ, ಆನಂತರ ಬುಡ ನೆಟ್ಟಿವಿ ಅದನ್ನ. ಈಗ ಎಷ್ಟು ವರ್ಷ ಆಯ್ತು ನೆಟ್ಟು ಸರ್? ಈಗ 6 ತಿಂಗಳಾಯ್ತು ನೆಟ್ಟು. ಹೌದು, ಇನ್ನು ಫಸ್ಟ್ ಬರ್ತಾ ಇಲ್ಲ ಸರ್. ಒಂದು ಬೆಳೆ ಬಂತು, ಈಗ ಅದು ಸ್ವಲ್ಪ ಕಟ್ಟೆ ರೋಗ ಎಲ್ಲ ಬಂತಲ್ವಾ, ಈಗ ಮತ್ತೊಂದು ಸರಿ ನೆಟ್ತಾ ಇದ್ದೇವೆ. ಒಂದು ಹಳೆಗಳನ್ನೇ ಇದೆ ಒಂದು ಸ್ವಲ್ಪ, ಈಗ ಹೊಸದಾಗಿ ನೆಟ್ಟಿದ್ದೇವೆ. ಏಲಕ್ಕಿಗೆ ಕಟ್ಟೆ ರೋಗ ಬಂತು ಅದು ಹಾಳಾಯ್ತು ಅಂತ ಹೇಳಿದ್ರಿ, ಆ ಜಮೀನಿನಲ್ಲಿ ಮತ್ತೆ ನೀವು ಕೃಷಿ ಮಾಡಬೇಕಿದ್ರೆ ಮೊದಲು ಸುಣ್ಣ ಅಥವಾ ಮಣ್ಣು ಪರೀಕ್ಷೆ ಏನಾದರೂ ಮಾಡಿದ್ರ? ಮಣ್ಣು ಕಂಡೀಷನ್ ಆಗಿ ಮಾಡಿಸ್ಲೇಬೇಕು ಸರ್ ಅದು, ಮಣ್ಣು ಪರೀಕ್ಷೆ ಮಾಡಿಸ್ಕೊಂಡು ಹಾಕಿದ್ವಿ. ನೆಕ್ಸ್ಟ್ ಟೈಮ್ ಮತ್ತೆ ನಡಬೇಕಂತ ಮಾಡಿದ್ವಿ, ಅದು 1-2 ವರ್ಷ ಬೇಡ ಹೇಳಿದ್ರು, ಹಂಗಾಗಿ ಅದು ಬಿಟ್ಟುಕೊಂಡು ಬೇರೆ ಜಮೀನಲ್ಲಿ ಮಾಡಿದ್ದೇವೆ. ಈಗ ಸ್ವಲ್ಪ ಹೇಳಿ ಇದ್ರ ಬಗ್ಗೆ, ಈ ಮಣ್ಣು ಪರೀಕ್ಷೆಯ ಮಹತ್ವ ಏನು, ಯಾವ ರೀತಿ ಮಾಡಿದಿರಿ ನೀವು? ಸರ್ ಆಕ್ಚುಲಿ ಅದು ವೈಜ್ಞಾನಿಕವಾಗಿ ಮಣ್ಣು ತಗೊಂಡು ಹೋದಾಗ ಅಲ್ಲಿ ಲ್ಯಾಬ್ ನಲ್ಲಿ ಚೆಕ್ ಮಾಡಿದ್ರು ಅವರು. ಮುಂಡಗೋಡು ಹೋಗಿದ್ದೀವಿ ಸರ್ ನಾವು. ಹೌದು, ಮುಂಡಗೋಡದಲ್ಲಿ ಕೃಷಿ ಇಲಾಖೆದಲ್ಲ ಸರ್, ಅದು ಸಪ್ರೇಟ್ ಒಂದು ಪ್ರೈವೇಟ್ ಇದು, ಅದು ಅಲ್ಲಿ ಚೆಕ್ ಮಾಡಿಸಿದ್ವಿ. ಕಡೆಗೆ ನೆಡ್ಲಿ ಕಡ್ಡಿಲ್ಲ ಹೇಳಿದ್ರು, ಆನಂತರ ನಾವು ಅದನ್ನ ಪ್ಲಾಂಟೇಶನ್ ಮಾಡಿದ್ವಿ. ಮಣ್ಣಿನಲ್ಲಿ ಏನ್ ಕೊರತೆ ಇದೆ ಅಂತ ಹೇಳಿದ್ರು? ಇಲ್ಲ ಸರ್, ನಮ್ದು ಆಕ್ಚುಲಿ ಒಳ್ಳೆ ಇದೆ ಮಣ್ಣು ಅಂತ ಹೇಳಿದ್ರು. ಮಣ್ಣಿನಲ್ಲಿ ಏನೂ ಕೊರತೆ ಇಲ್ಲ, ಏನಿಲ್ಲ ಸರ್. ಸ್ಟಾರ್ಟಿಂಗ್ ಸ್ವಲ್ಪ ಸುಣ್ಣ ಎಲ್ಲ ಸ್ವಲ್ಪ ಸ್ಪ್ರೇ ಮಾಡ್ಕೊಂಡ್ವಿ, ಆನಂತರ ಹಚ್ಚಲಿಕ್ಕೆ ಶುರು ಮಾಡಿದ್ವಿ. ಈ ಮಣ್ಣಿಗೆ ಸುಣ್ಣ ಕೊಡುವ ಒಂದು ಅಗತ್ಯ ಏನು? ಯಾಕಂದ್ರೆ ಸರ್, ಅದರಲ್ಲಿ ಕ್ಯಾಲ್ಸಿಯಂ ಇರ್ತದೆ ಹೇಳ್ತಾರೆ, ಅದಕ್ಕೋಸ್ಕರ ಗಿಡನೂ ಚೆನ್ನಾಗಿ ಬರ್ತವೆ, ರೋಗ ಬರುದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಹುಳಿ ಮಣ್ಣು ಇದ್ರೂ ಕೂಡ ಸುಣ್ಣ ಹಾಕ್ತಾರೆ. ಹೌದೌದೌದು, ಸುಣ್ಣ ಹಾಕಿ ಮಾಡಿದ್ರೆ ಸ್ವಲ್ಪ ಉತ್ತಮ ಅಂತ ಹೇಳ್ತಾರೆ, ಅದಕ್ಕೋಸ್ಕರ ಸರ್ ಮಾಡಿದ್ದು. ಈಗ ಒಂದ್ಸರಿ ಕಟ್ಟೆ ರೋಗ ಬಂದು ಹೋದ್ಮೇಲೆ ಮತ್ತೆ ಪುನಃ ಏಲಕ್ಕಿ ನೆಡ್ಲಿಕ್ಕೆ ಹೋಗ್ಲಿಲ್ವ? ಇಲ್ಲ ಸರ್, ಅದು ಗಿಡದ ಕಥೆನೇ ಮುಗಿತದೆ ಅಲ್ಲಿಗೆ. ಹೌದೌದು, ಪೂರ್ತಿ ಒಣಗಿ ಹೋಗ್ತದೆ, ಪೂರ್ತಿ ಬಳ್ಳಿಗೆಲ್ಲ ಒಣಗಿ ಹೋಗ್ತವೆ, ಮತ್ತೆ ಬರುದಿಲ್ಲ ಸರ್. ಅದ ನೆಕ್ಸ್ಟ್ ಮತ್ತೆ ಬೇರೆಯನ್ನ ನೆಡ್ಬೇಕನ್ನ ಬುಡ. ಈಗ ಸ್ವಲ್ಪ ಅಡಿಕೆ ಕೃಷಿಯ ಬಗ್ಗೆ ಹೇಳಿ. ಇದರಲ್ಲಿಯೂ ಕೂಡ ಸಾಕಷ್ಟು ಸಮಸ್ಯೆಗಳು ಬರ್ತವೆ. ಮಳೆಗಾಲದಲ್ಲಿ ಕೊಳೆ ರೋಗ ಬರ್ತದೆ, ಅಥವಾ ಈ ವರ್ಷದ ನೋಡಿದ್ರೆ ಆ ಎಲೆ ಚುಕ್ಕಿ ರೋಗದ ಸಮಸ್ಯೆಯೂ ಕೂಡ ಇದೆ. ಇದರ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತಾ ಇದ್ರಿ ಸರ್? ಅದು ನಾವು ಒಂದ್ಸರಿ ಟಿ ಎಸ್ ಎಸ್ ಅಲ್ಲಿ ಬಂದು ಕೇಳಿದ್ವಿ. ಅಲ್ಲಿ ಕೃಷಿಗೆ ಸಂಬಂಧಪಟ್ಟವರು ಒಂದು ಇದು ಇರ್ತದೆ ಸರ್, ಅಲ್ಲಿ ವಿಭಾಗ ಇದೆ, ಅಲ್ಲಿ ಕೇಳಿದ್ವಿ. ನಾನು ಸ್ವಲ್ಪ ಎಲೆ ತಗೊಂಡು ಹೋಗಿದ್ದೆ, ಅದು ಚಿಕ್ಕ ರೋಗದು. ಅವ್ರು ಹೇಳಿದ್ರು ಇದು ಚಿಕ್ಕ ರೋಗ, ಅದಕ್ಕೆ ಸುಣ್ಣ ಮತ್ತು ತುತ್ತ ಎರಡು ಮಿಕ್ಸ್ ಮಾಡಿ ಹೊಡೀರಿ ಹೇಳಿದ್ರು ಸರ್. ಈಗ ಸ್ವಲ್ಪ ಕಂಟ್ರೋಲಿಗೆ ಬಂದಿದೆ ಸುಣ್ಣ ತುತ್ತ ಇವೆರಡು. ಕೊಳೆ ರೋಗಕ್ಕೂ ಕೂಡ ಮೈಲು ತುತ್ತ ಸುಣ್ಣನ ಹೊಡಿತಾರೆ ಸರ್. ಇದಕ್ಕೂ ಅದನ್ನ ಸ್ಪ್ರೇ ಮಾಡಿ ಹೇಳಿದ್ರು, ಅದನ್ನ ಸ್ಪ್ರೇ ಮಾಡಿದ್ವಿ. ಈಗ ಸ್ವಲ್ಪ ಕಂಟ್ರೋಲ್ ಆಗಿದೆ ಸರ್. ಈಗ ಮಳೆಗಾಲದಲ್ಲಿ ಸಿಂಪರಣೆ ಮಾಡುದು ಅಥವಾ ಮೊದಲು ಮಾಡ್ತೀವಿ ಸರ್? ಮಳೆಗಿಂತ ಮುಂಚೆನೆ ಮಾಡಬೇಕು, ಅಂದ್ರೆ ಮಳೆ ಬರಬಾರ್ದು ಸರ್ ಆ ಟೈಮಲ್ಲಿ. ನಾವು ಸ್ಪ್ರೇ ಮಾಡ್ಬೇಕನ್ನ ಈಗ ಮೇ ಜೂನ್ ಅಲ್ಲಿ ಮಾಡ್ತೀವಿ. ಮೇ ಜೂನ್ ಅಲ್ಲಿ ಇಲ್ಲ ಸರ್, ಅದಕ್ಕಿಂತ ಒಂದು ತಿಂಗಳು ಹಿಂದೆ ಮಾಡಿದ್ವಿ, ಅಂದ್ರೆ ಮಳೆಗಾಲ ಶುರುವಾಗಿತ್ತಲ್ಲ ಸರ್ ಮೇ ಜೂನ್ ಅಲ್ಲಿ, ಹಂಗಾಗಿ ಸ್ವಲ್ಪ ಒಂದ್ ತಿಂಗಳು ಹೀಚನೆ ಸ್ಪ್ರೇ ಮಾಡಿದ್ವಿ. ಈಗ ಕಂಟ್ರೋಲ್ ಬಂದಿದೆ ಸರ್. ಈಗ ಈಗ ಯಾವ ರೀತಿ ಇದ್ರೆ ಸಮಸ್ಯೆ ಕೊಡ್ತಾ ಇದೆ ಅಂದ್ರೆ, ಈಗ ಎಲೆ ಚುಕ್ಕೆ ರೋಗ ಅನ್ನುವಂಥದ್ದು ಎಷ್ಟು ಗಂಭೀರವಾದಂತ ಸಮಸ್ಯೆ? ಆಕ್ಚುಲಿ ಸರ್ ಅದು ಇತ್ತಿದ್ಲ ಬಂದಿದ್ದು ರೋಗ, ನಮ್ಗೇನು ಎಫೆಕ್ಟ್ ಅನ್ಸ್ಲಿಲ್ಲ, ಅದು ಇನ್ನೂ ಏನು ಕಾಣಲಿಲ್ಲ ಸರ್. ಅದು ಒಟ್ಟು ಒಂದು ಸಾರಿ ಸ್ಪ್ರೇ ಮಾಡ್ಬೇಕಾದ್ರೆ ಮಾಡಿದ್ವಿ ಚುಕ್ಕೆ ರೋಗ ಕಾಣಿಸ್ಕೊಂಡಿದ್ದಕ್ಕೆ, ಅದಕ್ಕೆ ಔಷಧಿನೂ ಇಲ್ಲ ಹೇಳಿದ್ರು, ಕಡೆಗೆ ಅದನ್ನ ಕಂಡು ಹಿಡಿದಾರಂತೆ, ಅದನ್ನ ಹೇಳಿದ್ರು, ಅದನ್ನ ಹೊಡೆದ್ಬಿಟ್ಟು. ಈಗ ಚೆನ್ನಾಗಿದೆ ಸರ್, ಈಗ ಪರವಾಗಿಲ್ಲ, ಚಲೋ ಬಂದಿದೆ. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಬೇರೆ ಬೇರೆ ಬೆಳೆಗಳನ್ನು ನೀವು ಮಿಶ್ರ ಬೆಳೆಯಾಗಿ ಬೆಳೀತಾ ಇದ್ರಿ, ಈ ಸಂದರ್ಭದಲ್ಲಿ ಇವುಗಳ ಕಳೆ ನಿರ್ವಹಣೆ ಎಲ್ಲ ಹೇಗೆ ಮಾಡ್ತೀರಿ? ಇದರ ಒಂದು ಅಗತ್ಯ ಏನು? ಮಾಡುವಂತಹ ವಿಧಾನ ಹೇಗೆ? ವೀಡ್ ಕಟ್ಟರ್ ಇರುತ್ತಲ್ಲ ಸರ್, ಅದರಿಂದ ಹೌದು ಅದನ್ನೇ ಮಾಡ್ತೇವೆ. ಕಡೆಗೆ ಬುಡಕ್ಕೆ ಮಾತ್ರ ಗೋರೆಯಿಂದ ಗುದ್ಲಿ ತಗೊಂಡು ಅದನ್ನ ಸ್ವಲ್ಪ ಬುಡ ಮಾಡ್ಕೊಂಡು ಅಲ್ಲಿ ಮಾತ್ರ ಕ್ಲೀನ್ ಇಟ್ಕೋತೇವೆ. ಈ ಕಡೆ ಎಲ್ಲ ಹುಲ್ಲು ಬೆಳೆದಿರ್ತದೆ, ಅದು ನಮ್ಮ ತೋಟಕ್ಕೂ ಸ್ವಲ್ಪ ತಂಪು ಇರ್ತದೆ ಹೇಳಿ ಸರ್. ಅದನ್ನ ಆಕ್ಚುಲಿ ನಾವು ಮೇ ಜೂನ್ ತಿಂಗಳಲ್ಲಿ ಗೊಬ್ಬರ ಹಾಕೋ ಟೈಮಿಗೆ ಅದನ್ನ ಒಂದ್ಸರಿ ವೀಡ್ ಕಟ್ಟರಿಂದ ಕ್ಲೀನ್ ಮಾಡ್ಕೊಂಡು ಆನಂತರ ಮತ್ತೆ ಗೊಬ್ಬರ ಔಷಧಿಯನ್ನು ಸಿಂಪಡಣೆ ಮಾಡ್ತೀವಿ. ವೀಡ್ ಕಟ್ಟಿಂಗ್ ಮಿಷಿನ್ ನೀವೇ ಇಟ್ಕೊಂಡಿದ್ರೆ ಅಥವಾ? ನಾವೇ ಇಟ್ಕೊಂಡಿದ್ದೀವಿ ಸರ್. ಬಾಳ ಇತ್ತಪ್ಪ ಅಂತಂದ್ರೆ ಸ್ವಲ್ಪ ಜನರು ಕರ್ಕೊತೇವೆ, ಒಂದು ಎರಡು ಮೂರು ಜನ ಬರ್ತಾರೆ, ಅವ್ರು ಬಾಡಿಗೆ ರೂಪಾಂತರದಲ್ಲಿ ಬಂದು ಮುಗಿಸ್ಕೊಟ್ಟು ಹೋಗ್ತಾರೆ. ಈ ವರ್ಷಕ್ಕೆ ಒಂದೇ ಸಾರಿ ವೀಡ್ ಕಟಿಂಗ್ ಮಾಡಿದ್ರೆ ಸಾಕಾಗ್ತದೆ ಅಥವಾ ಹೆಚ್ಚು ಬೇಕಾಗ್ತದೆ ಸರ್? ಆಕ್ಚುಲಿ ಒಂದ್ ಸಾರಿ ಮಾಡಿದ್ರೆ ಬೆಸ್ಟ್, ಯಾಕಂದ್ರೆ ಹುಲ್ಲಾಗಿತ್ತಲ್ಲ ಸರ್, ಸ್ವಲ್ಪ ಎತ್ತರ ಬೆಳೆದ್ರೆ ನಮಗೆ ಚಲೋ, ಯಾಕೆ ಗೊಬ್ಬರ ಆಗ್ತದೆ ತೋಟಕ್ಕೂ ಗೊಬ್ಬರ ಆಗ್ತದೆ, ಅದಕ್ಕೋಸ್ಕರ ವರ್ಷಕ್ಕೆ ಒಂದ್ಸರಿ ಹೊಡಿತೇವೆ. ಆಮೇಲೆ ಈಗ ಹಣ್ಣನ್ನ ಅಡಿಕೆಯನ್ನ ಕೊಯ್ದು ನೀವು ಒಣಗಿಸುವಂತಹದ್ದು ಅಥವಾ ಬೇಯಿಸುವಂತಹ ವ್ಯವಸ್ಥೆ ಉಂಟು ಸರ್? ಎರಡೂ ಮಾಡ್ತೇವೆ, ಈಗ ಚಾಲಿ ಮತ್ತೆ ರಾಶಿ ಎರಡು ಮಾಡ್ತೇವೆ. ಈಗ ಸ್ವಲ್ಪ ಎಳೆ ಅಡಿಕೆ ನೋಡ್ಕೊಂಡು ಅದು ರಾಶಿ ಅಡಿಕೆ ಆಗ್ತದೆ, ಅದು ಒಂದು ಕಟಾವ್ ಮಾಡ್ತೇವೆ. ಒಂದ್ಸರಿ ಕಟಾವ್ ಮಾಡ್ಕೊಂಡು ಒಂದ್ 40 ದಿವಸದ ನಂತರ ಮತ್ತೊಂದ್ಸರಿ ಕಟಾವ್ ಮಾಡ್ತೇವೆ. ಅದ ನಂತರ ಕೆಂಪು ಅಡಿಕೆ ಮುಗಿತದೆ, ಆ ನಂತರ ಇನ್ನೊಂದು 15-20 ದಿವಸ ಬಿಟ್ಟು ಆ ಚಾಲಿ ಅಡಿಕೆ ತೆಗೆದು ಅದು ಒಣಗಿಸ್ತದೆ ಸರ್. ನಾವು ಈಗ ಚಾಲಿ ಅಡಿಕೆಗೆ ಹೋಲಿಸಿದ್ರೆ ಈ ಕೆಂಪು ಅಡಿಕೆ ಮಾಡುವಂತದ್ದು ಎಷ್ಟು ಕಷ್ಟ? ಕಷ್ಟ ಏನಿಲ್ಲ ಸರ್, ಅದಕ್ಕಾಗಿ ಲೇಬರ್ ಇರ್ತಾರೆ, ಸುಲಿತಾರೆ, ನಾವು ಕುದಿಸೋದಷ್ಟೇ ನೀರಲ್ಲಿ. ಏನು ಈಗ ಕೊಯ್ಲಾದ್ರೆ ಒಂದೆರಡು ದಿವಸದಲ್ಲೇ ಮಾಡ್ಬೇಕಲ್ಲ? ಹಾ ಸರ್, ಏನ್ ತೊಂದ್ರೆ ಇಲ್ಲ, ಅವ್ರು ಕಟಿಂಗ್ ಮಾಡೋರು ಇರ್ತಾರೆ, ನಾವು 4 ಜನ ಆಳು ತಗೋತೇವೆ ಎಕ್ಸ್ಟ್ರಾ, ಹೆಣ್ಣಾಳು ಅಥವಾ ಕಂಡಾಳು ಸಿಗ್ತಾರೆ. ಅವ್ರು ಕಟ್ ಮಾಡ್ದಂಗೆ ನಾವು ತಗೋಬರೋದು ಹಾಕುದು, ಒಂದು 15-20 ಜನ ಅಲ್ಲಿ ಸುಲಿಲಿಕ್ಕೆ ಇರ್ತಾರೆ, ಹೆಂಗೋ ಮೇಂಟೈನ್ ಆಗ್ತದೆ, ಏನು ಕಷ್ಟ ಅನ್ಸೋದಿಲ್ಲ ಸರ್. ಈಗ ಕೂಲಿ ಆಳುಗಳ ಅವಲಂಬನೆಯನ್ನ ಕಡಿಮೆ ಮಾಡ್ಲಿಕ್ಕೆ ಏನಾದ್ರೂ ಸಾಧ್ಯತೆ ಉಂಟೋ? ಮಿಷಿನರಿ ಬೇರೆ ಬೇರೆ ಉಪಯೋಗಿಸುವುದಕ್ಕೆ ಸಾಧ್ಯತೆ ಉಂಟಾ? ಸರ್ ಇದೆ, ಸದ್ಯಕ್ಕೆ ನಾವು ಅದಕ್ಕೆಲ್ಲ ಕೈ ಹಾಕ್ಲಿಲ್ಲ. ಈಗ ಸದ್ಯ ನಾವು ಮನೇಲೆಲ್ಲ ಒಗ್ಗಟ್ಟಾಗಿ ಇದೇವಲ್ರಿ, ಹಂಗಾಗಿ ಮನೇಲಿ ಒಂದು 3-4 ಜನ ಆಗ್ತೇವೆ, 3-4 ಜನ ಅತ್ತಿಗೆಂದ್ರೆ ಎಲ್ಲ ಇದಾರೆ, ಇಲ್ಲ ನಾವೇ ಮಾಡ್ಕೊಂಡು ಹೋಗ್ತೀವಿ ಕೆಲಸ, ಅವ್ರ ಮನೆಯವ್ರು ಮಾಡ್ಕೋತೇವೆ. ಈ ಅಡಿಕೆ ಕೊಯ್ಲಿ ಟೈಮಿಗೆ ಇವಾಗ ಸ್ವಲ್ಪ ಆಳನ್ನ ಯೂಸ್ ಮಾಡ್ಕೋತೇವೆ ಅಷ್ಟೇ, ಏನ್ ನಾವೇ ಒಟ್ಟಾಗೆ ಮಾಡ್ಕೋತೀವಿ. ಈಗ ಒಂದು ಖರ್ಚಿನ ಲೆಕ್ಕಾಚಾರ ಇಟ್ಕೊಂಡ್ರೆ ಕೂಲಿ ಆಳುಗಳ ಖರ್ಚು ಜಾಸ್ತಿ ಅಂತ ಅನ್ಸೋದಿಲ್ವಾ ಸರ್? ಅನ್ಸುತ್ತೆ, ಒಂದ್ ಹಳಿಗೆ 5 ರೂಪಾಯಿ ಇದೆ, ಕಡೆಗೆ ಮತ್ತೆ ಅವ್ರಿಗೆ ಆಸರೆ ಕೊಡ್ಬೇಕು, ಮಧ್ಯಾಹ್ನ ಊಟ ಕೊಡ್ಬೇಕು, ಖರ್ಚಿದೆ, ಹಂಗಾಗಿ ನಾವು ಜಾಸ್ತಿ. ಅದರಿಂದ ಬರುವಂತ ಇಳುವರಿನ ಲೆಕ್ಕಾಚಾರ ಮಾಡಿದ್ರೆ ಖರ್ಚು ಸ್ವಲ್ಪ ಜಾಸ್ತಿ ಆಗುದಿಲ್ವಾ? ಇಲ್ಲ ಸರ್, ನಾವು ಬೆಳೆದ್ರ ಮೇಲೆ ಡಿಪೆಂಡ್ ಅದು, ನಾವು ಚೆನ್ನಾಗಿ ಬೆಳೆದ್ರೆ ಬೆಳೆನೂ ಚೆನ್ನಾಗಿ ಬರ್ತದೆ, ಏನ್ ಅನ್ಸಲ್ಲ. ಆಮೇಲೆ ಈಗ ಈ ಕೆಂಪಡಿಕೆ ಮಾಡೋದ್ರ ಬಗ್ಗೆ ಹೇಳಿ. ಕೆಂಪಡಿಕೆ ಅಂದ್ರೆ ಸರ್ ಅದು ಬಲ್ತಿರೋ ಕಾಯನ್ನ ಕೊಯ್ತೇವೆ. ಹೌದು, ಬಲ್ತಿರ ಕಾಯಿನ ಒಂದ್ ಕಾಯಿ ಫಸ್ಟ್ ಒಂದು ಇಳಿಸ್ಕೊಂಡು ಅದ್ ನೋಡ್ತೇವೆ, ಬಾಯಲ್ ಕಚ್ಚಿ ಅಥವಾ ಕುಡುಗಲಲ್ಲಿ ಅದನ್ನ ಸಿಪ್ಪೆ ತೆಗಿತೇವೆ. ಅದು ಉಗುರು ನಾಟಬಾರ್ದು ಸರ್, ಅದಕ್ಕೆ ಗಟ್ಟಿ ಇರ್ಬೇಕು, ಅದು ಹಸಿ ಇದ್ರು ಗಟ್ಟಿ ಇರ್ಬೇಕು. ಅವಾಗ ಅದು ಹದಕ್ಕೆ ಬಂದಿದ್ ಹೇಳ್ಕೊಂಡು ಒಂದು ಗೊನೆಯಲ್ಲಿ ಒಂದು ಎರಡು ಒಂದ್ ಹಣ್ಣಾದ್ರೆ ಸಾಕು, ಅದನ್ನ ಕೊಯ್ಕೊಂಡು ಅದನ್ನ ಸಿಪ್ಪೆ ತೆಗೆದು ನೋಡ್ತೀವಿ, ಅದು ಫುಲ್ಲು ಗಟ್ಟಿ ಇತ್ತಂದ್ರೆ ಅಪ್ಪುರ್ದ ಆ ಗೊನೆನ ಕೇಳ್ಕೊಂಡು ಅವಾಗ ಲೇಬರ್ ಕಚ್ಚಿ ಅದನ್ನ ಸುಲಿಸೋದು, ಕಡೆ ನೀರಿಗೆ ಹಾಕಿ ಬಿಸಿ ಮಾಡಿ ಅದನ್ನ ಒಂದು 1-2 ತಾಸು ಒಂದು ಸಾರಿ ಅದು ಫುಲ್ ಒಂದ್ಸರಿ ಕುದಿ ಆಮೇಲೆ ಮತ್ತೆ ಬಿಸಿಲು ಎಷ್ಟು ಬಿಸಿಲಲ್ಲಿ ಒಣಗಿಸ್ಬೇಕು ಅದನ್ನ? ಸರ್ ಆಕ್ಚುಲಿ 8 ದಿವಸ ಫುಲ್ ಬಿಸಿಲಲ್ಲಿ ಒಣಗ್ಬೇಕು ಸರ್, ಅದು ತಾರ್ಪಲ್ ಮೇಲೆ ಹಾಕೊಂಡು ತಾರ್ಪಲ್ ಮೇಲೆ ಒಣಗಿಸ್ಬೇಕು. ಈ ಒಂದು 8 ದಿವಸ ಒಣಗ್ಬೇಕು ಸರ್ ಅದು. ಹಾಗಾದ್ರೆ ಇಡಿಯಾಗಿ ಒಣಗಿಸುವಂತದ್ದು ಅಥವಾ ಕತ್ತರಿಸಲಿ? ಇಲ್ಲ ಇಲ್ಲ, ಇಡೀ ಅಡಿಕೆನ ಒಣಗಿಸೋದು. ಹೌದು. ಬೆಲೆ ಎಷ್ಟು ಮಟ್ಟಿಗೆ ವ್ಯತ್ಯಾಸ ಇದೆ ಈಗ ಚಾಲಿಗೆ ಮತ್ತು ಈ ಕೆಂಪಡಿಕೆಗೆ? ಸರ್ ರೇಟ್ ಬಗ್ಗೆ ಹೇಳ್ಬೇಕಂದ್ರೆ ವೆರಿಫೈ ಆಗ್ತಾ ಇರ್ತದೆ. ಈಗ ಆಲ್ರೆಡಿ 57,000 ರೂಪಾಯಿ ಇದೆ ರಾಶಿ ಅಡಿಕೆಗೆ, ಕೆಂಪಡಿಕೆಗೆ ಕ್ವಿಂಟಲ್ಗೆ. ಇದು 47,000 ರೂಪಾಯಿ ಇದೆ ಚಾಲಿ. ನಾವು ಈಗ ಅಡಿಕೆ ರೆಡಿ ಮಾಡಿಕೊಡೋಷ್ಟು ಒಳಗೆ ಅಂತಂದ್ರೆ 36,000-37,000 ರೂಪಾಯಿ ಇದಕ್ಕೆ ಇರ್ತದೆ, ಯಾವುದು ಚಾಲಿ ಅಡಿಕೆಗೆ. ಕೆಂಪಡಿಕೆಗೆ ಒಂದು 45-46,000 ರೂಪಾಯಿ ಇರ್ತದೆ. ಈಗ ಸ್ವಲ್ಪ ರೇಟ್ ಜಾಸ್ತಿ ಇದೆ ಸರ್. ಈಗ ನಿಮ್ಮ ಒಂದು ದೃಷ್ಟಿಯಲ್ಲಿ ನೋಡಿದ್ರೆ ಈಗ ಚಾಲಿ ಮಾಡುವಂತಹದ್ದು ಲಾಭದಾಯಕ ಅಂತ ಹೇಳ್ತಿರೋ ಅಥವಾ ಕೆಂಪಡಿಕೆ ಮಾಡೋದು ಲಾಭದಾಯಕ ಅಂತ ಹೇಳ್ತೀರಿ? ಸರ್ ಆಕ್ಚುಲಿ ರೇಟ್ ಒಂದು ಸ್ವಲ್ಪ ಜಾಸ್ತಿ ಸಿಕ್ಕದ್ ಬಿಟ್ರೆ ಖರ್ಚು ವೆಚ್ಚ ನೋಡಿದ್ರೆ ಎರಡು ಸೇಮ್ ಅನಿಸ್ತದೆ, ಎರಡು ಸೇಮ್. ಆದ್ರೆ ಚಾಲಿ ಅಡಿಕೆನ ಸ್ವಲ್ಪ ಇಟ್ಕೋಬಹುದು ಒಂದು ವರ್ಷ? ಇಲ್ಲ ಸರ್, ಯಾವ್ದಾದ್ರು ಇಟ್ಕೋಬಹುದು, ತೊಂದರೆ ಇಲ್ಲ. ಇಟ್ಕೋಬಹುದು ಸರ್. ಹೇಗೆ ಸಂಗ್ರಹಿಸಿ ಇಟ್ಕೊಳ್ಳುವಂತ ಸರ್? ಏನಿಲ್ಲ, ಗೋಣಿಚೀಲದಲ್ಲಿ ಹಾಕೊಂಡು ಕರೆಕ್ಟ್ ತಂಪಿರ್ಬಾರ್ದು ಸರ್ ಅಂತ ಒಂದು ಮನೆಯಲ್ಲಿ ಅದನ್ನ ಕೂಡಿಡ್ಬೇಕು. ಹೋದ ವರ್ಷದವರೆಗೆ ಈ ವರ್ಷ ಕೊಡ್ತಾ ಇದಾರೆ ಸರ್? ಹೌದು, ಹೋದ ವರ್ಷದವರೆಗೆ ಈ ವರ್ಷ ಕೊಡ್ತಾರೆ, ಏನ್ ತೊಂದ್ರೆ ಇಲ್ಲ ಸರ್. ಒಟ್ಟು ತಂಡಿತ ಆಗ್ಬಾರ್ದು ಅದಕ್ಕೆ, ಅಂದ್ರೆ ತಂಪು ಬರಬಾರ್ದು. ಈಗ ಈ ವರ್ಷದ ಕೆಂಪಡಿಕೆಗೂ ಮುಂದಿನ ವರ್ಷದ ಕೆಂಪಡಿಕೆ ಏನಾದ್ರು ವ್ಯತ್ಯಾಸ ಉಂಟು ರೇಟ್ ಅಲ್ಲಿ? ಸರ್ ರೇಟ್ ಅಲ್ಲಿ ಹೌದು, ಹಳೆ ಅಡಿಕೆ ಮತ್ತೆ ಹೊಸ ಅಡಿಕೆ ಅಂತ ಇರ್ತದೆ, 4-5 ಸಾವಿರ ರೂಪಾಯಿ ಡಿಫ್ರೆನ್ಸ್ ಇರ್ತದೆ. ಹೌದು. ಈಗ ನಮ್ಗೆ ವಾಟ್ಸ್ಆಪ್ ಅಲ್ಲಿ ಬಿಡ್ತಾರೆ ಮಾರ್ಕೆಟ್ ಇಂದ, TSS ಇಂದ, ಹೊಸ ಚಾಲಿ ಇಷ್ಟು, ಹಳೆ ಚಾಲಿ ಇಷ್ಟು, ಹೊಸ ರಾಶಿ ಹಳೆ ರಾಶಿ ಅಂತ ಹಿಂಗೆ ವೆರಿಫೈ ಇರ್ತದೆ, ರೇಟ್ ಹೆಚ್ಚು ಕಡಿಮೆ ಇರ್ತದೆ ಸರ್. ಆಮೇಲೆ ಈಗ ಅಡಿಕೆ ತೋಟದಲ್ಲಿ ಬಾಳೆಯನ್ನು ಕೂಡ ಮಿಶ್ರ ಬೆಳೆಯಾಗಿ ನೀವು ಬೆಳೀತಾ ಇದ್ರಿ ಅಲ್ಲ, ಇದ್ರ ಬಗ್ಗೆ ಹೇಳಿ ಸರ್. ಮಾಡ್ಬೋದು, ಒಂದು 3 ವರ್ಷ ತನಕ ಅಡಿಕೆ ಸ್ವಲ್ಪ ಎತ್ತರ ಬರೋವರೆಗೂ ಒಂದು 3 ವರ್ಷ ಬಾಳೆ ಬೆಳಿಬೋದು ಸರ್. ಆ ನಂತರ ಸ್ಥಳೀಯವಾಗಿ ಲೋಕಲ್ ತಳಿ ಇದೆಯಾ ಸರ್? ಅದೇ ಯಾಲಕ್ಕಿ ಬಿಟ್ರೆ ಇದು ಯಾವುದು ಪಚ್ಚ ಬಾಳೆ ಹೇಳ್ತಾರಲ್ಲ ಸರ್, ಅದು ಅದೆರಡು ಜಾತಿ ಬೆಳಿತೇವೆ ಒಂದು 3 ವರ್ಷ ಸರ್. ಅನಂತರ ಮತ್ತೆ ಅಡಿಕೆ ಗಿಡಕ್ಕೆ ನೆರಳಾಗ್ತಿದೆ, ಮತ್ತೆ ಅದಕ್ಕೋಸ್ಕರ ಬೆಳೆಯೋದು. 3 ವರ್ಷದ ನಂತರ ತೆಗೆಯೋದಾಕಪ್ಪ ಅಂತಂದ್ರೆ ಅಡಿಕೆ ಗಿಡದ ಬೆಳವಣಿಗೆ ಕುಂಠಿತ ಆಗ್ತದೆ ಹೇಳಿ 3 ವರ್ಷದ ನಂತರ ಆ ಬಾಳೆನ ತೆಗೆದು ಬಿಡ್ತಾರೆ. ಅನಂತರ ಬೇರೆ ಏನಾದ್ರು ಮಾಡ್ಕೋಬಹುದು ಅಷ್ಟೇ. ಮತ್ತೆ ನೆರಳು ಜಾಸ್ತಿ ಆಗುತ್ತಲ್ಲ ಸರ್, ಅದಕ್ಕೋಸ್ಕರ ಬೇಕು 3 ವರ್ಷದ ತನಕ. ಆಮೇಲೆ ಆ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ ಸರ್? ನಾವು ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿದ್ದೇವೆ, 2 ಬೋರ್ ಇದಾವೆ. ಬೋರಿಂದ ಒಂದು ಒಂದು ಬಾವಿ, ಓಪನ್ ಬಾವಿ ಮಾಡ್ಕೊಂಡಿದ್ದೇವೆ, ಅಲ್ಲಿಂದ ಬೋರಿಂದ ಅದಕ್ಕೆ ಡಂಪ್ ಮಾಡ್ಕೋತೇವೆ. ಆ ನಂತರ ಆ ತೋಟಕ್ಕೆ ಅದನ್ನ ಡ್ರಿಪ್ ಮುಖಾಂತರ ಬಿಡ್ತೇವೆ ಪ್ರತಿಯೊಂದು ತೋಟಕ್ಕೂ. ಈಗ ಪ್ರತಿ ದಿವಸವೂ ಕೂಡ ನೀರು ಕೊಡಬೇಕು ಅಥವಾ 2-3 ದಿವಸಕ್ಕೆ ಒಂದ್ಸರಿ ಕೊಡಬೇಕು? ಇಲ್ಲ ಸರ್, ಪ್ರತಿದಿನ ಒಂದು ಗಿಡಕ್ಕೆ ಒಂದು 12 ಲೀಟರ್ ನೀರು ಬೇಕೇ ಬೇಕು. ಎನ್ ದಿ ಕಂಡೀಷನ್ 1 ಗಂಟೆ ಬಿಟ್ಟರೆ ಸಾಕಾಗ್ತದೆ? 1-1.5 ಗಂಟೆ ಸರ್. ಅಂದ್ರೆ ಡಿಪೆಂಡ್ ಅಪಾನ್ ಅದು ನೀರು ಎಷ್ಟು ಬರ್ತದೆ ಅದ್ರ ಮೇಲೆ ಇದು ಡಿಪೆಂಡ್. ಅದು ಸ್ವಲ್ಪ ಫಾಸ್ಟ್ ಇತ್ತಪ್ಪ ನೀರು ಅಂತಂದ್ರೆ 1 ಗಂಟೆ ಸಾಕು, ಸ್ವಲ್ಪ ಸ್ಲೋ ಬರ್ತದೆ ನೀರು ಅಂದ್ರೆ 1.5 ಗಂಟೆ ಬಿಡಬೇಕು. ಈಗ ಸ್ಪ್ರಿಂಕ್ಲರ್ ಗೆ ಹೋಲಿಸಿದ್ರೆ ಡ್ರಿಪ್ಪಿನ ಒಂದು ಅನುಕೂಲತೆ ಏನು ಸರ್? ಆಕ್ಚುಲಿ ನೀರು ಜಾಸ್ತಿ ಇದ್ದವರು ಸ್ಪ್ರಿಂಕ್ಲರ್ ಮಾಡ್ತಾರೆ, ಈಗ ನೀರು ಕಡಿಮೆ ಇದ್ದವರು ಜಟ್ ಇದು ಮಾಡ್ತಾರೆ, ಅದು ಹನಿ ನೀರಾವರಿ ಡ್ರಿಪ್ ಮಾಡ್ತಾರೆ. ನಮ್ದೆಲ್ಲ ಸ್ವಲ್ಪ ನೀರಿನ ಅಭಾವ ಇದ್ದಕ್ಕೆ ಕೊರತೆ ಇದಕ್ಕೆ ನಾವು ಡ್ರಿಪ್ ಮುಖಾಂತರ ನೀರನ್ನ ಕೊಡ್ತೇವೆ. ಈಗ ರೈತರು ಹೇಳುವಂತದ್ದು ಅಂದ್ರೆ ಡ್ರಿಪ್ ಅನ್ನು ಹಾಕಿದಂತ ಸಂದರ್ಭದಲ್ಲಿ ಜಮೀನು ಸುತ್ತಲೂ ಕೂಡ ಒಣಗಿರ್ತದೆ, ಬುಡ ಮಾತ್ರ ತಂಪಿರ್ತದೆ ಅಂತ ಹೇಳಿ, ನಿಜವಾ ಇದು? ಇದು ನಿಜ ಸರ್. ನಾವು ಡ್ರಿಪ್ ಇನ್ನಾದ್ರೂ ಕೂಡ ಅಲ್ಲಿ ಫುಲ್ ನೀರು ಹರಡ್ಕೊಂಡಿರ್ತದೆ, ಅದ್ ಕೆಲವು ಜನರು ಗೊತ್ತಿಲ್ಲ. ಒಂದು ಅಡಿಕೆ ಮರದ ಸುತ್ತಲೂ ಬೀಳುವ ಹಾಗೆ ಮಾಡ್ತಾರೆ, ಒಂದ್ಕಡೆ ಬರ್ತೇವೆ ಸರ್. ಅದು ಅದು ಹರಡುತ್ತದೆ ನೀರು, ನಾವು ಅದನ್ನ ಇದು ಮಾಡಿರ್ತೀವಲ್ಲ ಸರ್, ಮುಂಗಾರು ಟೈಮಿಗೆಲ್ಲ ನಾವು ಅದಕ್ಕೆ ಅಗತ್ಯ ಮಾಡಿರ್ತೀವಲ್ಲ ಸರ್, ಹಂಗಾಗಿ ನೀರು ವೇಸ್ಟ್ ಆಗಲ್ಲ, ಕರೆಕ್ಟ್ ಬುಡಕ್ಕೆ ಹೋಗ್ತದೆ. ಈ ನಾವು ಈ ಜಟ್ಟು ಮಾಡೋದ್ರಿಂದ ಸ್ಪ್ರಿಂಕ್ಲರು ಮತ್ತೆ ಕಳೆ ಬೆಳೀತಾನೆ ಇರ್ತದೆ, ಉತ್ತಮನೇ ಅದು. ಅಂದ್ರೆ ನೀರು ಜಾಸ್ತಿ ಇದ್ರೆ ಆದ್ ಮಾಡ್ಕೋಬಹುದು, ಇಲ್ಲ ಅಂತಂದ್ರೆ ನಾವು ಹಿಂಗ್ ಮಾಡ್ಕೋಬಹುದು ಸರ್. ಸರ್, ಈಗ ಮಾರುಕಟ್ಟೆ ವ್ಯವಸ್ಥೆ ಬಗ್ಗೆ ಹೇಳಿ. ಈಗ ಬೇರೆ ಬೇರೆ ನಿಮ್ಮ ಕೃಷಿ ಉತ್ಪನ್ನಗಳಲ್ಲಿ ಅಡಿಕೆ ಆಗ್ಬಹುದು, ಬಾಳೆ ಆಗ್ಬಹುದು, ಏಲಕ್ಕಿ, ಕಾಳು ಮೆಣಸು ಇಂಥದ್ದೆಲ್ಲ, ಮಾರುಕಟ್ಟೆ ವ್ಯವಸ್ಥೆ ಹೇಗೆ ಸರ್? ಮಾರುಕಟ್ಟೆ ವ್ಯವಸ್ಥೆ ಅಂದ್ರೆ ಈಗ ತುಂಬಾ ಈಸಿ ಇದೆ, ಈ TSS ಅಲ್ಲಿ ಏನ್ ಬೇಕಾದ್ರೂ ತಗೋತಾರೆ, ತೊಂದರೆ ಇಲ್ಲ ಸರ್. ನಮ್ಗೆ ಬರೋದು ತಡ, 1 ಗಂಟೆಯಲ್ಲಿ ಪೂರ್ತಿ ವ್ಯವಹಾರನ ಮುಗಿದು ಹೋಗಿರ್ತದೆ, ನಮ್ಮ ಅಕೌಂಟ್ ದುಡ್ಡು ಬೀಳ್ತದೆ, 1 ರೂಪಾಯಿ ಮಿಸ್ಟೇಕ್ ಇಲ್ಲ ಸರ್, ಚಂದ ವ್ಯವಹಾರ ಮಾಡ್ತಾರೆ, ತೊಂದರೆ ಇಲ್ಲ. ನಮ್ಗೆ ಮಾರುಕಟ್ಟೆ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಒಂದು 28 ಕಿಲೋಮೀಟರ್ ಆಗ್ತದೆ, ನಮ್ಮ ಸ್ವಂತ ವೆಹಿಕಲ್ ಇದಾವೆ, ತಗೊಂಡು ಬಂದ್ಬಿಡ್ತೀವಿ ಸರ್. ಒಟ್ಟಿನಲ್ಲಿ ಆ ಕೃಷಿ ನೀವು ಹೈನುಗಾರಿಕೆ ಕೂಡ ಮಾಡ್ತೀರಿ, ಹಸುಗಳನ್ನು ಸಾಕಣೆ ಮಾಡ್ತೀರಾ? ಸರ್ ಆಕ್ಚುಲಿ ಹೇಳ್ಬೇಕಂದ್ರೆ ಹೈನುಗಾರಿಕೆ ನಾವು ಸ್ವಲ್ಪ ಉದ್ದಾರ ಆಗಿದ್ದು, 45 ಆಕಳ ಇದ್ದಿತ್ತು ಒಂದು 3 ವರ್ಷದ ಹಿಂದೆ. ಕಡೆಗೆ ಸರ್ ಈ ಹುಲ್ಲಿಂದ ಗಿಲ್ಲಿಂದೆಲ್ಲ ಸ್ವಲ್ಪ ರೇಟ್ ಗಿಟ್ ಎಲ್ಲ ಇದಾಗ್ತಾ ಇತ್ತು, ಹಂಗಾಗಿ ತೆಗೆದು ಸರ್. ಈಗ ಮನೆಗೆ ಎಷ್ಟು ಮನೆ ಬೆಳಕಾಗ ಮಾತ್ರ ಒಂದು 2 ಆಕಳು ಇಟ್ಕೊಂಡಿದ್ದೇವೆ. 150-200 ಲೀಟರ್ ಹಾಲು ಮಾಡಿದ್ದೇವೆ ನಾವು ಒಂದು ದಿವಸಕ್ಕೆ. ಹೌದು ಹೌದು, 45 ಹಸು ಇದ್ದಿತ್ತು. ಹೌದು, ಕಡೆ ಈಗ ಒಂದು 2 ವರ್ಷ ಸರ್ ತೆಗೆದು ಬೇಡ ಆಗುದಿಲ್ಲ ಹೇಳಿ. ಕಡೆ ನಮ್ಗೆ ಒಂದು 30-40 ಟ್ರ್ಯಾಕ್ಟರ್ ಗೊಬ್ಬರನೂ ಬರ್ತಿತ್ತು, ಒಳ್ಳೆ ಇದು ಇದೆ. ಈಗ ನಿಮ್ಮ ಜಮೀನಿನಲ್ಲಿ ಅಥವಾ ನಿಮ್ಮ ಹಟ್ಟಿಯಲ್ಲಿ ಬೆಳೆಯುವಂತಹ ಹಸುಗಳಿಂದ ಸಿಗುವಂತಹ ಸಗಣಿ ಗೊಬ್ಬರ ಹೊರಗಡೆಯಿಂದ ತರುವುದಕ್ಕೂ ಗುಣಮಟ್ಟದಲ್ಲಿ ಏನಾದ್ರು ವ್ಯತ್ಯಾಸ ಕಾಣುತ್ತದ? ವ್ಯತ್ಯಾಸ ಇದೆ ಸರ್, ನಮ್ದು ನ್ಯಾಚುರಲ್ ಅವ್ರಿಗು ಸ್ವಲ್ಪ ಮಣ್ಣಿಗೆ, ಹೌದು ಮಣ್ಣು ಆ ಕಡೆಗೆ ಸೊಪ್ಪು ಎಲ್ಲ ಹಾಕಿರ್ತಾರೆ, ಹಂಗಾಗಿ ನಮ್ದೇ ಬೆಸ್ಟ್. ನಿರ್ವಹಣೆ ಮಾಡೋದು ಕಷ್ಟ? ನಿರ್ವಹಣೆ ಮಾಡೋದು ಕಷ್ಟ. ಒಳ್ಳೆಯದು ಶ್ರೀನಿವಾಸ್ ಹನುಮಂತಪ್ಪ ಭೋವಿಯವರೇ, ಮಿಶ್ರ ಕೃಷಿಯನ್ನು ಮಾಡ್ತಾ ಇದ್ರು, ವಿಶೇಷವಾಗಿ ಅಡಿಕೆಯ ಜೊತೆ ಜೊತೆಗೆ ನೀವು ಕಾಳುಮೆಣಸನ್ನ ಬೆಳೀತಾ ಇದ್ರಿ. ಒಂದು ಕಾಲದಲ್ಲಿ ಏಲಕ್ಕಿಯನ್ನು ಕೂಡ ಬೆಳೆದಿದ್ರು, ಬಹುಶಃ ಇತ್ತೀಚೆಗೆ ಕಾಫಿಯು ಕೂಡ ಬರ್ತಾ ಇದೆ, ಅದರ ಪ್ರಯತ್ನವನ್ನು ಕೂಡ ನೀವು ಮಾಡಬಹುದು. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್. ಇದುವರೆಗೂ ಮಿಶ್ರ ಕೃಷಿ ಅನುಭವ ಕುರಿತು ಮುಂಡಗೋಡ್ ಮಳಿಗೆಯ ಶ್ರೀನಿವಾಸ್ ಹನುಮಂತಪ್ಪ ಭೋವಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿ ಶ್ಯಾಮ್ ಪ್ರಸಾದ್. ಈಗ ಕೃಷಿ ಮಾಹಿತಿ. ಹೆಸರು ಅತಿ ಮುಖ್ಯ ಹಾಗೂ ಕಡಿಮೆ ಅವಧಿಯ ದ್ವಿದಳ ಧಾನ್ಯ ಬೆಳೆಗಳಲ್ಲಿ ಒಂದು. ಬೇಳೆಕಾಳಿನ ಬೆಳೆಗಳಲ್ಲಿ ಹೆಸರು ಮೂರನೇ ಸ್ಥಾನವನ್ನ ಪಡೆದಿದ್ದು, ಸುಮಾರು 70 ದಿನಗಳಲ್ಲಿ ಕೊಯ್ಲಿಗೆ ಬರೋದ್ರಿಂದ ಈ ಬೆಳೆಯು ವಿವಿಧ ಬೆಳೆ ಪದ್ಧತಿಗಳಲ್ಲಿ ಅಂದರೆ ಬಹು ಬೆಳೆ, ಅಂತರ ಬೆಳೆ, ಸರಣಿ ಬೆಳೆ, ಹೊದಿಕೆ ಬೆಳೆ, ಹಸಿರು ಗೊಬ್ಬರದ ಬೆಳೆ, ಎರಡು ಬೆಳೆ ತೆಗೆಯುವ ಸಂದರ್ಭಗಳಲ್ಲಿ ಹೆಚ್ಚು ಪ್ರಯೋಜನಕಾರಿ. ಕರ್ನಾಟಕ ರಾಜ್ಯದಲ್ಲಿ ಹೆಸರನ್ನು ಸುಮಾರು 3.76 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆಯಲಾಗ್ತಾ ಇದೆ. ಉತ್ಪಾದನೆಯು 1.30 ಲಕ್ಷ ಟನ್ಗಳಷ್ಟಿದೆ ಹಾಗೂ ಸರಾಸರಿ ಇಳುವರಿಯು ಹೆಕ್ಟೇರ್ಗೆ 364 ಕೆಜಿಯಷ್ಟಿದೆ. ಮುಖ್ಯವಾಗಿ ಹೆಸರು ಕೆಂಪು ಮಣ್ಣು ಪ್ರದೇಶದಲ್ಲಿ ಬೆಳೆಯುವಂತಹ ಬೆಳೆಯಾಗಿದ್ದು, ಇದನ್ನ ಮುಂಗಾರು, ಬೇಸಿಗೆ ಹಾಗೂ ಭತ್ತದ ಬೆಳೆಯ ಕಟಾವಿನ ನಂತರ ಉಳಿಕೆ ತೇವಾಂಶದಲ್ಲಿ 1-2 ಬಾರಿ ನೀರು ಹಾಯಿಸೋದ್ರಿಂದ ವರ್ಷದ 3 ಹಂಗಾಮಿನಲ್ಲಿಯೂ ಹೆಸರನ್ನ ಬೆಳೆಯಬಹುದು. ಹೆಸರು ಕಾಳಿನ ಶಿಫಾರಿತ ತಳಿಗಳು KKM3. ಇದರ ಬಿತ್ತನೆ ಕಾಲ ಮುಂಗಾರು ಮತ್ತು ಬೇಸಿಗೆ. ಈ ತಳಿಯು 60-65 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಪ್ರತಿ ಎಕರೆಗೆ 4-5 ಕ್ವಿಂಟಾಲ್ ಇಳುವರಿಯನ್ನ ಪಡೆಯಬಹುದು. ಹಳದಿ ನಂಜಾಣು ರೋಗ ಮತ್ತು ಬೂದು ರೋಗಕ್ಕೆ ಸಾಧಾರಣ ನಿರೋಧಕ ಶಕ್ತಿಯನ್ನ ಈ ತಳಿ ಹೊಂದಿದೆ. ಇನ್ನು ಸೆಲೆಕ್ಷನ್ 4, ಮುಂಗಾರು ಹಂಗಾಮಿನಲ್ಲಿ ಬೆಳೆಯುವಂತಹ ತಳಿ. ಇದು ಹೊಸದಾಗಿ ಅಭಿವೃದ್ಧಿಪಡಿಸಿದಂತಹ ತಳಿ. ಕಾಳುಗಳು ಹಸಿರು ಬಣ್ಣದ್ದಾಗಿದ್ದು ಕಡಿಮೆ ಅವಧಿಯಲ್ಲಿ ಹೆಚ್ಚು ಇಳುವರಿಯನ್ನ ಕೊಡುತ್ತೆ. ಇದು 60-65 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಕಾಳು ಕಟಾವಿಗೆ ಬಂದಾಗ ಮಳೆ ಬಂದರೂ ಕೆಡುವುದಿಲ್ಲ. ಕೊಯ್ಲಿಗೆ ಬಂದ ನಂತರ ಕಾಯಿ 4-5 ದಿನಗಳವರೆಗೂ ಸಿಡಿಯುವುದಿಲ್ಲ. ಇನ್ನು ಚೈನಾ ಮುಂಗ್, ಇದು ಮುಂಗಾರು ಹೆಸರಿನ ತಳಿಯಾಗಿದೆ. ಈ ತಳಿಯು 70 ದಿನಗಳಲ್ಲಿ ಕೊಯ್ಲಿಗೆ ಸಿದ್ಧವಾಗುತ್ತೆ. ಕಾಳುಗಳು ದಪ್ಪವಾಗಿದ್ದು ಹೆಚ್ಚಿನ ಹೊಳಪನ್ನ ಹೊಂದಿರುತ್ತೆ. ಪ್ರತಿ ಎಕರೆಗೆ 4 ಕ್ವಿಂಟಾಲ್ ಇಳುವರಿಯನ್ನ ಕೊಡಬಲ್ಲದು. ಇನ್ನು ಪೂಸಾ ಬೈಸಾಕಿ, ಇದು ಮುಂಗಾರು ಹಾಗೂ ಬೇಸಿಗೆ ಅವಧಿಯಲ್ಲಿ ಈ ತಳಿಯನ್ನ ಶಿಫಾರಸು ಮಾಡಲಾಗಿದೆ. ಈ ತಳಿಯ ಕಾಳುಗಳು ಮಸುಕು ಹಸರಾಗಿದ್ದು ಮಧ್ಯಮ ಗಾತ್ರದ್ದಾಗಿರುತ್ತೆ. ಅವಧಿಯು 65-70 ದಿನಗಳಲ್ಲಿ ಬೆಳೆಯನ್ನ ತಗೋಬಹುದು. ಇನ್ನು BGS9, ಇದು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಶಿಫಾರಿತ ಹೆಸರು ಕಾಳಿನ ತಳಿಗಳು. ಈ ತಳಿಯು 65-70 ದಿನಗಳಲ್ಲಿ ಕಟಾವಿಗೆ ಬರುತ್ತೆ. ಹಸಿರು ಬಣ್ಣದ ದಪ್ಪ ಕಾಳನ್ನ ಹೊಂದಿದ್ದು ಪ್ರತಿ ಎಕರೆಗೆ 4-5 ಕ್ವಿಂಟಾಲ್ ಇಳುವರಿಯನ್ನ ಕೊಡುತ್ತೆ. ಕಾಳುಗಳು ಉದ್ದವಾಗಿರುತ್ತೆ. ಇನ್ನು PDM84, 178, ಇದು ಮುಂಗಾರು ಮತ್ತು ಬೇಸಿಗೆಯಲ್ಲಿ ಶಿಫಾರಸು ಮಾಡಿದಂತಹ ಹೆಸರು ಕಾಳಿನ ತಳಿಯಾಗಿದ್ದು ಅಧಿಕ ಇಳುವರಿ ಕೊಡುವಂತಹ ತಳಿ. ಬೂದಿ ರೋಗ ಮತ್ತು ನಂಜು ರೋಗಗಳನ್ನ ತಡೆದುಕೊಳ್ಳುವಂತಹ ಹಾಗೂ ವಿವಿಧ ವಾತಾವರಣಕ್ಕೆ ಹೊಂದಿಕೊಳ್ಳುವಂತಹ ಶಕ್ತಿಯನ್ನ ಹೊಂದಿದೆ. ಕೊಯ್ಲು ಮಾಡಲು 65-70 ದಿನಗಳು ಬೇಕಾಗತ್ತೆ ಈ PDM84, 178 ತಳಿ. ಹೆಸರನ್ನ ಬಿತ್ತನೆ ಮಾಡೋದಿಕ್ಕೆ ಎಕರೆಗೆ ಬಿತ್ತನೆ ಬೀಜ 6-8 ಕೆಜಿ ಬೇಕಾಗತ್ತೆ. ಜೈವಿಕ ಗೊಬ್ಬರ ರೈಜೋಬಿಯಂ 200 ಗ್ರಾಂ, ರಂಜಕ ಕರಗಿಸುವ ಗೊಬ್ಬರ 200 ಗ್ರಾಂ, ಟ್ರೈಕೋಡರ್ಮಾ 4 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೇಕಾಗತ್ತೆ. ಇನ್ನು ರಾಸಾಯನಿಕ ಗೊಬ್ಬರಗಳು ಸಾರಜನಕ, ರಂಜಕ, ಪೊಟ್ಯಾಶ್. ಇನ್ನು ರಸಗೊಬ್ಬರಗಳು ಯೂರಿಯಾ, DAP ಹಾಗೂ ಪೊಟ್ಯಾಶ್. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಕೊಟ್ಟಿಗೆ ಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕೆಜಿ ಸತುವಿನ ಸಲ್ಫೇಟ್ ಬಳಸೋದ್ರಿಂದ ಅಧಿಕ ಇಳುವರಿಯನ್ನ ಪಡೆಯಬಹುದು. ಈ ಹೆಸರು ಬಿತ್ತನೆಯಲ್ಲಿ ಬೀಜೋಪಚಾರಕ್ಕೆ ಸುಮಾರು 150 ಗ್ರಾಂ ಬೆಲ್ಲವನ್ನ 1 ಲೀಟರ್ ನೀರಿನಲ್ಲಿ ಕರಗಿಸಿ ಚೆನ್ನಾಗಿ ಕುದಿಸಿ ಆರಿಸಬೇಕು. 1 ಎಕರೆಗೆ ಬೇಕಾಗುವ ಬಿತ್ತನೆ ಬೀಜದ ಮೇಲೆ ಈ ದ್ರಾವಣವನ್ನ ಚಿಮುಕಿಸಿ ಚೆನ್ನಾಗಿ ಬೆರೆಸಬೇಕು. ನಂತರ ಈ ಬಿತ್ತನೆ ಬೀಜಕ್ಕೆ ರೈಜೋಬಿಯಂ, ಟ್ರೈಕೋಡರ್ಮಾ ಮತ್ತು ರಂಜಕ ಕರಗಿಸುವ ಗೊಬ್ಬರವನ್ನ ಬೆರೆಸಿ ನೆರಳಿನಲ್ಲಿ ಒಣಗಿಸಿ ನಂತರ ಬಿತ್ತನೆಗೆ ಬಳಸಬೇಕು. ಬಿತ್ತನೆ ಮಾಡೋ ಮೊದಲು ಭೂಮಿಯನ್ನ ಹದ ಮಾಡಿದ ನಂತರ ರಾಸಾಯನಿಕ ಗೊಬ್ಬರವನ್ನ ಮಣ್ಣಿನಲ್ಲಿ ಬೆರೆಸಿ 1 ಅಡಿ ಅಂತರದ ಸಾಲುಗಳಲ್ಲಿ ಬಿತ್ತನೆಯನ್ನ ಮಾಡಬೇಕು. ಬಿತ್ತನೆ ಮಾಡುವಾಗ ಬೀಜದಿಂದ ಬೀಜಕ್ಕೆ 3-4 ಅಂಗುಲ ಅಂತರವಿರುವಂತೆ ನೋಡಿಕೊಳ್ಬೇಕು. ಹಂಗಾಮಿಗೆ ಸೂಕ್ತವಾದ ತಳಿಗಳನ್ನೇ ಬಳಸಿ ಮಳೆಗಾಲದ ಬೆಳೆಯನ್ನ ಏಪ್ರಿಲ್ ಮೇ ತಿಂಗಳುಗಳಲ್ಲಿಯೂ, ಬೇಸಿಗೆ ಬೆಳೆಯನ್ನ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿಯೂ ಬಿತ್ತನೆ ಮಾಡೋದು ಅವಶ್ಯಕ. ಬಿತ್ತನೆ ಮಾಡಿದ 40 ದಿವಸದೊಳಗೆ 2 ಬಾರಿ ಅಂತರ ಬೇಸಾಯ ಮಾಡಿ ಕಳೆ ನಿಯಂತ್ರಣ ಮಾಡಬಹುದು. ಮುಸುಕಿನ ಜೋಳದ ಜೊತೆ ಹೆಸರು ಬೆಳೆಯನ್ನ ಅಂತರ ಬೆಳೆಯಾಗಿ 1 ಸಾಲು ಮುಸುಕಿನ ಜೋಳ ಹಾಗೂ 1 ಸಾಲು ಹೆಸರು ಬೆಳೆಯನ್ನ ಬೆಳೆಯೋದ್ರಿಂದ ಒಟ್ಟು ಆದಾಯ ಹೆಚ್ಚಿಸುವುದರೊಂದಿಗೆ ಮಣ್ಣಿನ ಆರೋಗ್ಯವನ್ನ ಕೂಡ ಕಾಪಾಡಿಕೊಳ್ಳಬಹುದು. ಬಿತ್ತನೆ ಬೀಜವನ್ನ ರೈಜೋಬಿಯಂ ಜೀವಾಣುಗಳಿಂದ ಉಪಚರಿಸುವ ಮೊದಲು 20 ಗ್ರಾಂ ಸುಣ್ಣದ ಕ್ಲೋರೈಡ್ ಅನ್ನ 1 ಲೀಟರ್ ನೀರಿನಲ್ಲಿ 1 ಗಂಟೆ ನೆನೆಸಿ 7-8 ಗಂಟೆ ನೆರಳಿನಲ್ಲಿ ಒಣಗಿಸುವುದರಿಂದ ಬರ ನಿರೋಧಕತೆಯನ್ನ ಹೆಚ್ಚಿಸಬಹುದು. ಇನ್ನು ಇದಕ್ಕೆ ಅಗ್ರೋಮೈಜಿಡ್ ನೊಣ, ಹೇನು, ಥ್ರಿಪ್ಸ್, ಎಲೆ ತಿನ್ನುವ ಹುಳು, ಕಾಯಿ ಕೊರೆಯುವ ಹುಳು, ಮೂತಿ ಹುಳು ಹಾಗೂ ಕೊಂಬಿನ ಹುಳು ದಾಳಿಯನ್ನ ಮಾಡುತ್ತವೆ. ಈ ಕೀಟಗಳ ನಿರ್ವಹಣೆಗಾಗಿ ಬೇಸಿಗೆಯಲ್ಲಿ ಮಾಗಿ ಉಳುಮೆಯನ್ನ ಮಾಡಬೇಕು. ಅಗ್ರೋಮೈಜಿಡ್ ನೊಣದ ನಿಯಂತ್ರಣಕ್ಕೆ ಮುಂಚಿತವಾಗಿ ಬಿತ್ತನೆ ಮಾಡುವುದು, ಬಾಡುತ್ತಿರುವ ಸಸಿಗಳನ್ನ ಕಿತ್ತು ನೆಲದಲ್ಲಿ ಹೂಳುವುದು, ಕೀಟನಾಶಕಗಳನ್ನ ಬಳಸುವುದಾದಲ್ಲಿ ಪ್ರತಿ ಲೀಟರ್ ನೀರಿಗೆ 1 ಮಿಲಿ ಮೀಥೈಲ್ ಪ್ಯಾರಾಥಿಯಾನ್ 50 EC ಬೆರೆಸಿ ಸಿಂಪಡಿಸಬೇಕು. ಹೇನು, ಥ್ರಿಪ್ಸ್ ಮತ್ತು ಎಲೆ ತಿನ್ನುವ ಹುಳುಗಳ ನಿಯಂತ್ರಣಕ್ಕಾಗಿ ಪ್ರತಿ ಲೀಟರ್ ನೀರಿಗೆ 0.5 ಮಿಲಿ ಪಾಸ್ಪಾಮಿಡಾನ್ 100 EC ಅಥವಾ 1.7 ಮಿಲಿ ಡೈಮಿಥೋಯೆಟ್ 30 EC ಬೆರೆಸಿ ಸಿಂಪಡಿಸಬೇಕು. ಕಾಯಿ ಕೊರೆಯುವ ಹುಳು ಹಾಗೂ ಮೂತಿ ಹುಳುವಿನ ಬಾಧೆಗೆ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಕ್ಲೋರೋಫೈರಿಫಾಸ್ 20 EC ಬೆರೆಸಿ ಸಿಂಪಡಿಸಬೇಕು. ಕೊಂಬಿನ ಹುಳುಗಳನ್ನ ಆರಿಸಿ ನಾಶ ಮಾಡಬೇಕು ಹಾಗೂ 4 ಗ್ರಾಂ ಕಾರ್ಬಾರಿಲ್ 50 WP ಅಥವಾ 2 ಮಿಲಿ ಕ್ಲೋರೋಫೈರಿಫಾಸ್ 20 EC ಪ್ರತಿ ಲೀಟರ್ ನೀರಿನಲ್ಲಿ ನೆರೆಸಿ ಸಿಂಪಡಿಸಬಹುದು ಅಥವಾ ಎಕರೆಗೆ 8 ಕಿಲೋಗ್ರಾಂನಂತೆ ಶೇಕಡ 1.5 ಕ್ವಿನಾಲ್ಫಾಸ್ ಅನ್ನು ಧೂಳೀಕರಣ ಮಾಡಬೇಕು. ಇನ್ನು ರೋಗಗಳಲ್ಲಿ ನಂಜು ರೋಗ, ಬೂದು ರೋಗ, ಎಲೆ ಚುಕ್ಕೆ ರೋಗ ಮತ್ತು ಎಲೆ ಸುಕ್ಕು ರೋಗ, ನಂಜಾಣು ರೋಗಗಳು ಈ ಹೆಸರು ಬೆಳೆಯಲ್ಲಿ ಕಾಣಿಸಿಕೊಳ್ಳುತ್ತೆ. ಈ ನಂಜು ರೋಗ ನಿರ್ವಹಿಸುವುದಕ್ಕೆ ರೋಗಕ್ಕೆ ತುತ್ತಾದ ಸಸ್ಯಗಳನ್ನ ಪ್ರಾರಂಭದ ಹಂತದಲ್ಲಿಯೇ ಗುರುತಿಸಿ ಕಿತ್ತು ಮಣ್ಣಿನಲ್ಲಿ ಹೂಳಬೇಕು. ನಂಜು ರೋಗ ವಾಹಕಗಳ ಹತೋಟಿಗಾಗಿ ಪ್ರತಿ ಲೀಟರ್ ನೀರಿಗೆ 2 ಮಿಲಿ ಡೈಮಿಥೋಯೆಟ್ 20 EC ಅಥವಾ 0.5 ಮಿಲಿ ಫಾಸ್ಟಾಮಿಡಾನ್ 100 EC ರೋಗ ಕಂಡುಬಂದಾಗ ಸಿಂಪಡಿಸಬೇಕು. ಬೂದಿ ರೋಗವನ್ನ 3 ಗ್ರಾಂ ನೀರಿನಲ್ಲಿ ಕರಗುವ ಗಂಧಕ ಅಥವಾ 1 ಗ್ರಾಂ ಕಾರ್ಬನ್ ಡೈಜಿಮ್ ಅನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸುವುದರಿಂದ ನಿಯಂತ್ರಿಸಬಹುದು. ಪ್ರತಿ ಲೀಟರ್ ನೀರಿಗೆ 2 ಗ್ರಾಂ ಜೈನೆಬ್ ಅಥವಾ ಮ್ಯಾಂಕೋಜೆಬ್ ಅಥವಾ 3 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ ಅನ್ನ ಬೆರೆಸಿ ಸಿಂಪಡಿಸುವುದರಿಂದ ಎಲೆ ಚುಕ್ಕಿ ರೋಗವನ್ನ ನಿಯಂತ್ರಿಸಬಹುದು. ಎಲೆ ಚುಕ್ಕೆ ನಂಜಾಣು ರೋಗದ ನಿರ್ವಹಣೆಗೆ ಪ್ರತಿ ಕೆಜಿ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ಲೋಪ್ರಿಡ್ 70 WS ನಿಂದ ಬೀಜೋಪಚಾರವನ್ನ ಮಾಡಬೇಕು. ಹೆಸರು ಬೆಳೆಯ ಸುತ್ತಲೂ 3-4 ಸಾಲು ಜೋಳ, ಸಜ್ಜೆಯನ್ನ ಬದು ಬೆಳೆಯಾಗಿ ಬೆಳೆಯಬೇಕು. ರೋಗ ಪೀಡಿತ ಗಿಡಗಳನ್ನ ಕಿತ್ತು ನಾಶಪಡಿಸಬೇಕು. ಬಿತ್ತನೆಯಾದ 3-4 ವಾರಗಳ ನಂತರ 0.3 ಮಿಲಿ ಇಮಿಡಾಕ್ಲೋಪ್ರಿಡ್ 17.8 SL ಅಥವಾ 0.2 ಗ್ರಾಂ ಥಯೋಮೆಥಾಕ್ಸಾಮ್ 25 WG ಅಥವಾ 1.75 ಮಿಲಿ ಡೈಮಿಥೋಯೆಟ್ 30 EC ಪ್ರತಿ ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪಡಿಸಬೇಕು. ಕಾಯಿಗಳು ಒಣಗಿದ ತಕ್ಷಣವೇ ಕೊಯ್ಲು ಮಾಡುವುದರಿಂದ ಗಟ್ಟಿ ಕಾಳುಗಳ ಸಂಖ್ಯೆಯನ್ನ ಕಡಿಮೆಗೊಳಿಸಬಹುದು. ಖುಷ್ಕಿ ಬೆಳೆಯಿಂದ ಪ್ರತಿ ಎಕರೆಗೆ 2-3 ಕ್ವಿಂಟಾಲ್ ಕಾಳನ್ನ, ಇನ್ನು ನೀರಾವರಿ ಬೆಳೆಯಿಂದ ಎಕರೆಗೆ 4-5 ಕ್ವಿಂಟಾಲ್ ಹೆಸರು ಕಾಳನ್ನ ಪಡಿಬಹುದು. ಇದುವರೆಗೂ ಕೃಷಿ ಮಾಹಿತಿ ಕೇಳಿದಿರಿ. ಈಗ ಜನಪದ ಸಂಗೀತದಲ್ಲಿ SF ಪೂಜಾರ್ ಮತ್ತು ಸಂಗಡಿಗರಿಂದ ಲಾವಣಿ ಹಾಡುಗಳು. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನು ಸಬದ ಮತ್ತಿ ಕೊಡು ವಿದ್ಯಾದ ದಯ ಕರುಣ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನು ಸಬದ ಮತ್ತಿ ಕೊಡು ವಿದ್ಯಾದ ದಯ ಕರುಣ. ಜನ ನೆನ್ನೆ ಜಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ಜನ ನೆನ್ನೆ ಜಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ. ಏಕದಂತ ಚತುರ್ಭುಜ ಶಂಕು ಚಕ್ರ ತೇತ ಹಿಡಿದು ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ. ಹತ್ತಿ ಬಂದು ಇಳಿದ ಕಲ್ಲಿಯೊಳಗ, ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲ. ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲ. ಹೊತ್ತಿಗೆ ಹಿಡ್ದನ ಕೈಯೊಳಗ, ಹೊತ್ತಿಗೆ ಹಿಡ್ದನ ಬಲ ಕೈಯಾಗ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನ ಸಭದಾಗ, ಮತ್ತಿ ಕೊಡ ವಿದ್ಯಾದ ದಯ ಕರುಣ. ಜನ ನೆನ್ನೆ ಜಂಕಾದ ನುಡಿಸುತ್ತ ಕಾಳದೊಳಗೆ ಮಾಡುವೆ ನಾ ಶರಣ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತೊತ್ತರಿಸಾಡಿ ಬಿದ್ದ ನಡು ರಾತ್ರಿ ಒಳಗ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರು ತೊತ್ತರಿಸಾಡಿ ಬಿದ್ದ ನಡು ದಾರಿ ಒಳಗ. ಪಡಡಡಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ಬಂತಣ್ಣ. ಪಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ದಪ್ಪ ದಡ ತುಂಬಿದ ಕೆರಿ ಒಳಗ. ಪಡಡಡಡಡಡ ಹೊಟ್ಟೆ ಒಡೆದು ಪಾಯಸ ಡಪ್ಪ ದಪ್ಪ ತುಂಬಿದ ಕೆರೆ ಒಡೆದಂಗ. ಬಳ ಬಳದು ತುಂಬುತ್ತನರಿಟ್ಟ, ಬಳ ಬಳದು ತುಂಬುತ್ತನರಿಟ್ಟ, ಸರ ಪಿಡಿದು ಹಾಕತನ ಕಟ್ಟ. ಚಂದ್ರಮ ನೋಡಿತಾನಕ್ಕ ಗಣಪತಿಗೆ ಬಂತು ಬಗುಸಿಟ್ಟ, ಗಣಪತಿಗೆ ಬಂತು ಬಗುಸಿಟ್ಟ. ಬಳ ಬಳದು ತುಂಬುತ್ತನರಿಟ್ಟ, ಸರ ಪಿಡಿದು ಹಾಕತನ ಕಟ್ಟ. ಚಂದ್ರಮ ನೋಡಿನಕ್ಕ ಗಣಪತಿಗೆ ಬಂತು ಬಲು ಸಿಟ್ಟ. ಅತಿಶಯ ಕೋಪದಿಂದ ಚಂದ್ರಮಗ ಹೇಳುತ್ತಾನ ಚೌತಿ ದಿನ ನೋಡಬಾರ್ದು ನಿಮ್ಮ ಕೆರಣ. ಅತಿಶಯ ಕೋಪದಿಂದ ಚಂದ್ರಮಗ ಹೇಳುತ್ತಾನ ಚೌತಿ ದಿನ ನೋಡಬಾರ್ದು ನಿಮ್ಮ ಕಿರಣ. ಜನ ನೆನ್ನೆ ಜೊಂಕಾದ ನುಡಿತು ತಾಳದೊಳಗೆ ಮಾಡುವೆ ನಾ ಶರಣ. ಗಣಪತಿ ನಿನ್ನ ಸ್ತುತಿ ಮಾಡುತ್ತೇನು ಸಬದಾಗ, ಮತ್ತಿ ಕೊಡು ವಿದ್ಯಾದ ದಯ ಕರುಣ. ಜನ ನೆನ್ನೆ ಜಂಕಾರ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ. ತಾಳದೊಳಗೆ ಮಾಡುವೆ ನಾ ಶರಣ, ತಾಳದೊಳಗೆ ಮಾಡುವೆ ನಾ ಶರಣ. ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ. ಏಕದಂತ ಚತುರ್ಭುಜ ಶಂಕು ಚಕ್ರ ಹಿಡ್ಕೊಂಡು ಸರರರ ಬಂದು ಇಳಿದ ಕಲ್ಲಿಯೊಳಗ. ಹತ್ತಿ ಬಂದು ಇಲಿಯ ಮೇಲೆ ಸುತ್ತಮುತ್ತ ಯಾರಿಲ್ಲೋ, ಹೊತ್ತಿಗೆ ಹಿಡಿದನು ಬಲಗೈಯಾಗ, ಹೊತ್ತಿಗೆ ಹಿಡ್ದಾನು ಬಲಗೈಯಾಗ. ಗಣಪತಿ ನಿನ್ನ ಸ್ತುತಿ ಮಾಡ್ತೀನ ಸಭದಾಗ, ಮತ್ತಿ ಕೊಡು ವಿದ್ಯಾದ ದಯ ಕರುಣ. ಜನ ನೆನ್ನೆ ಜಂಕಾರ ಮಾಡು ಕಾಳದೊಳಗೆ ಮಾಡುವೆ ನಾ ಶರಣ. ನೀತಿವಂತರ ಮನೆಗೆ ಹೋಗಿ ಊಟ ಮಾಡಿ ಬರುವಾಗ ತೊತ್ತರಿಸಾಡಿ ಬಿದ್ದ ದಾರಿ ಒಳಗ. ಪಡಡಡ ಹೊಟ್ಟೆ ಒಡೆದು ಪಾಯಸ ಹೊರಗೆ ಬಂತು ಡಪ್ಪ ತಪ್ಪ ತುಂಬಿದ ಕೆರಿ ಒಡೆದಂಗ. ಬಳ ಬಳದು ತುಂಬುತ್ತನರಿಟ್ಟ, ಸರ ಪಿಡಿದು ಹಾಕುತ್ತನ ಕಟ್ಟ. ಚಂದ್ರಮ ನೋಡಿತಾನಕ್ಕ ಗಣಪತಿಗೆ ಬಂತು ಬಗುಸಿಟ್ಟ. ಗಣಪತಿ ನಿನ್ನ ಸ್ತುತಿ ಮಾಡುತ್ತಿನ್ನ ಸಭದಾಗ, ಮತ್ತಿ ಕೊಡು ವಿದ್ಯಾದ ದಯ ಕರುಣ. ಜನ ನೆನ್ನೆ ಜಂಕಾದ ನುಡಿಸುತ್ತ ತಾಳದೊಳಗೆ ಮಾಡುವೆ ನಾ ಶರಣ, ತಾಳದೊಳಗೆ ಮಾಡುವೆ ನಾ ಶರಣ, ತಾಳದೊಳಗೆ ಮಾಡುವೆ ನಾ ಶರಣ. ಕೇಳಿರಿ ಕೇಳಿರಿ ಕಲಿ ಚನ್ನಮ್ಮನ್ ಕಥೆಯನ್ನು ಕೇಳುವೆ ನಾ ಪೂರ. ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದ ಕೇಸರಣಿಯು ಜನಿಸಿದಳಣ್ಣ. ಕೇಳಿರಿ ಕೇಳಿರಿ ರಾಣಿ ಚನ್ನಮ್ಮನ್ ಚರಿತೆಯ ಹೇಳುವೆ ನಾ ಪೂರ. ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದಿ ಕೇಸರಣಿಯು ಜನಿಸಿದಳಣ್ಣ. ದಯಾ ನ್ಯಾಯಗಳ ಸಂಗಮ ದೊರೆ ನಮ್ಮ ಧೂಳಪ್ಪ ದೇಸಾಯಿ. ಬಾಳ ಜನರಿಗೆ ಬೇಕಾದಂತ ಸಂಪನ್ನ ನಮ್ಮದಣಿ. ಸರಿ ದೊರೆಯಾಗಿ ಸತಿಯಿರಲಿ ಒನ್ನಿ ಪದ್ಮಾವತಿ ದೇವಿ. ಇವರ ಉದರದಲ್ಲಿ ಉದಯಿಸಿ ಬಂದಳು ರಾಣಿ ಚೆನ್ನಮ್ಮಾಜಿ, ಕೇಸರಿಣಿ ಚೆನ್ನಮ್ಮಾಜಿ. ಸುತ್ತು ಹಳ್ಳಿಯೊಳು ಹರುಷದ ಹಬ್ಬವು ದಾನ ಧರ್ಮ ಮಠ ಮಂದಿರದಿ, ಹಿಗ್ಗು ಮನೆಯೊಳಗೆ ನೂಕು ನುಗ್ಗಲದ ಅನ್ನದಾನವು ಬಡ ಜನದಿ. ಹೆಣ್ಣು ಕಡೆದವರು ಹರುಷವ ಪಟ್ಟರು, ಇಂದಿನವರು ಬರಿ ಅಳುತ್ತಿಗರು. ಬೆಳಗಿಸಿ ನೋಡಿರಿ ಪಳಗಿಸಿ ನೋಡಿರಿ ಹೆಣ್ಣು ಜಗವನೆ ತೂಗುವುದು. ಹೆಣ್ಣಿನಿಂದ ಏನಾಗುವುದೆನ್ನುವ ಶಂಕೆಯ ಕಂಗೆಟ್ಟೋಡುವುದು, ಶಂಕೆಯ ಕಂಗೆಟ್ಟೋಡುವುದು. ಗಂಡು ಗಲಿಯು ಈ ಚೆನ್ನಮ್ಮಳಾದಳು ಗಂಡುಗಳೆನ್ನರು ಬಿಕ್ಕಿದರು. ಗಂಡು ಗಲಿಯು ಈ ಚೆನ್ನಮ್ಮನಾದಳು ಗಂಡುಗಳೆನ್ನರು ಬಿಕ್ಕಿದರು ಮಣ್ಮುಕ್ಕಿದರು. ವೀರ ಚೆನ್ನಮ್ಮಾಜಿ ಗಂಭೀರ ಚೆನ್ನಮ್ಮಾಜಿ, ಧೀರ ಚೆನ್ನಮ್ಮಾಜಿ ಗಂಭೀರ ಚೆನ್ನಮ್ಮಾಜಿ. ಕಿರಿಯ ವಯಸ್ಸಿನಲ್ಲಿ ಹಿರಿಮೆ ತೋರಿದಳು ಕತ್ತಿ ಹಿಡಿದು ತಿರುವಾಡಿದಳು. ಕಿರಿಯ ವಯಸ್ಸಿನಲ್ಲಿ ಹಿರಿಮೆ ತೋರಿದಳು ಕತ್ತಿ ಹಿಡಿದು ತಿರುವಾಡಿದಳು. ಏಳು ಮೆಟ್ಟಿನ ಹುಲಿಯ ಕೊಂಡಳು ನಾಡ ಜನರು ಪಲು ಚಕಿತರಾದರು. ಏಳು ಮೆಟ್ಟಿನ ಹುಲಿಯ ಕಂದಳು ನಾಡ ಜನರು ಬಲು ಚಕಿತರಾದರು. ಅಂದಿನ ತೇಜವು ಅಂದಿನ ಜಾಣ್ಮೆಯು ಎಂದೆಂದು ಹಸುರಾಗಿಕುದು. ಅಂದಿನ ತೇಜವು ಅಂದಿನ ಜಾಣ್ಮೆಯು ಎಂದೆಂದು ಹಸುರಾಗಿವುದು. ಕೇಳಿರಿ ಕೇಳಿರಿ ಕಲಿ ಚೆನ್ನಮ್ಮನ ಚರಿತೆಯ ಹಾಡುವೆ ನಾಪೂರ. ಯೋಗ ಯೋಗವು ಕಂಕಣ ಬಲದಿ ಮಲ್ಲ ಸಜ್ಜನ ಕೈಗಿಡಿದು. ರಾಣಿಯಾಗಿ ಮೆರೆದಾಳು ಚೆನ್ನಮ್ಮ ನಾಡ ಕೀರುತಿಯ ಬೆಳಗಿದಳು. ರಾಣಿಯಾಗಿ ಮೆರೆದಾಳು ಚೆನ್ನಮ್ಮ ನಾಡ ಕೀರುತಿಯ ಬೆಳಗಿದಳು. ಸುತ್ತಲು ಆಂಗ್ರರು ಕಿತ್ತೂರಮಿತ್ತಲು ಮಲ್ಲ ಸರ್ಜ ಗೋರಾಡಿದನು. ಸುತ್ತಲು ಆಂಗ್ಲರು ಕಿತ್ತೂರ ಮುತ್ತಲು ಮಲ್ಲ ಸರ್ಜ ಗೋರಾಡಿದನು. ವೀರ ಸ್ವರ್ಗವನ್ನು ಸೇರಿದನು ರಾಣಿ ಗಾಣತಿಯ ಮಾಡಿದನು. ವೀರ ಸ್ವರ್ಗವನ್ನು ಸೇರಿದನು ರಾಣಿ ಗಾಣತಿಯ ಮಾಡಿದನು. ಪತಿಯ ಆಣತಿಯ ಸತಿಯು ಪಾಲಿಸುತ್ತ ಪತಿಯ ಆಣತಿಯ ಸತಿಯು ಪಾಲಿಸುತ್ತ ಪಣವ ತೊಟ್ಟು ಹೋರಾಡಿದಳು. ಪಟ್ಟಕ್ಕೆ ಏರುವ ಪುತ್ರ ರತ್ನರು ದಕ್ಕದೆ ಹೋಗಿರಲು, ಅಕ್ಕನ ದೂರಿಗೆ ಸ್ವಂತ ಮಗನನೇ ಬಲಿಗೈದಿಗಳು. ದುಃಖವನುಂಗಿ ಚಿಂತೆಯ ಹಿಂಗಿ ದತ್ತಕ ಪುತ್ರನ ಪಟ್ಟಗಟ್ಟಿದಳು. ಕೆಂಪು ಮುಖದವರ ಕಪ್ಪು ಕಾರ್ಯವನ್ನು ಖಂಡಿಸಿ ದಂಡಿಸಿ ನಡೆದಿಗಳು. ಹರ ಹರ ಹರ ಹರ ಮಹದೇವ, ಹರ ಹರ ಹರ ಹರ ಮಹದೇವ, ಹರ ಹರ ಹರ ಹರ ಮಹದೇವ ಎನ್ನುತ್ತ ಬಿರಿಗಾಳಿ ಬರಸಿಡಿಲರದು. ರಣರಂಗದಲ್ಲಿ ಧುಮುಕಿದಳು ವೈರಿ ರುಂಡ ಚೆಂಡಾಡಿದಳು. ರಣರಂಗದಲ್ಲಿ ಧುಮುಕಿದಳು ವೈರಿ ರುಂಡ ಚೆಂಡಾಡಿದಳು. ಕೇಳಿರಿ ಕೇಳಿರಿ ರಾಣಿ ಚೆನ್ನಮ್ಮನ ಕಥೆಯನ್ನು ಕೇಳುವೆ ನಾಪೂರ. ಕೆಚ್ಚಿನ ನಾಡಿನ ಕಾಕತಿ ಗ್ರಾಮದ ಕೇಸರಿಣಿಯು ಜನಿಸಿದಳಣ್ಣ. ಬಂಗರು ಹಗ್ಗಿ ಹಾಯುವಂತ ಸಿಂಗನಾಡು ನರಗುಂದ ಹೆಂಗರು ಮಾಡಿ ನುಂಗೊಂಡಂದ್ರು ಇಂಗ್ರೇಜರ. ಬಂಗಾರು ಹಗ್ಗಿ ಹಾಯುವಂತ ಸಿಂಗನಾಡು ನರಗುಂದ ಹೆಂಗರ ಮಾಡಿ ನುಂಗೊಂಡಂದ್ರು ಇಂಗ್ರೇಜರ. ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ ರುಂಡಮಾಲ ಧಾರಿಸುವನ ಅವತಾರ. ಗಂಡು ಗಲ್ಲಿ ಬಾಬಾ ಸಾಹೇಬ ಭಂಡ ಮಾಡಿ ಬಿಟ್ಟಾನ ರುಂಡಮಾಲ ಧಾರಿಸುವನ ಅವತಾರ. ಕರ್ನಾಟಕ ಪ್ರಾಂತದೊಳಗ ಸಿರಿನಾಡು ನರಗುಂದ ಕೂಡ ಕಬ್ಬಿಣ ಆಗಿತ್ತು ಬಂಗಾರ. ಕರ್ನಾಟಕ ಪ್ರಾಂತದೊಳಗ ಸಿರಿನಾಡು ನರಗುಂದ ಕೂಡ ಕಬ್ಬಿಣ ಆಗಿತ್ತು ಬಂಗಾರ ಧಾನ್ಯ ಧನಗಳಿಂದ ಸಮೃದ್ಧಿ ಸಂಪೂರ್ಣ ಚಿಂತಿ ಅಂಬುದು ಕನಸಿನಾಗ ಇಲ್ಲ ಚೂರ ಧಾನ್ಯ ಧನಗಳಿಂದ ಸಮೃದ್ಧಿ ಸಂಪೂರ್ಣ ಚಿಂತಿ ಅಂಬುದು ಕನಸಿನಾಗ ಇಲ್ಲ ಚೂರ ಏ ಧರ್ಮರಾಜನಂತ ಭೂಪ ಏ ಧರ್ಮರಾಜನಂತ ಒಬ್ಬ ದರ್ಪ ಅಂಬೋದಿಲ್ಲ ಗೊತ್ ಪ್ರಜಾ ಅಂದ್ರೆ ಮಕ್ಕಳಂತೆ ತಿಳಿಯುವರ ಧರ್ಮರಾಜನಂತ ಭೂಪ ದರ್ಪ ಅಂಬೋದಿಲ್ಲ ಗೊತ್ ಪ್ರಜಾ ಅಂದ್ರೆ ಮಕ್ಕಳಂತೆ ತಿಳಿಯುವರ ಪ್ರಜರ ಜೋಡಿ ಪ್ರಜ ಆಗಿ ಪ್ರಜರ ಆಳು ತಾನಾಗಿ ರಾಜವಾಳುತ್ತಿದ್ದ ಬಾಬಾ ಸಾಹೇಬದಿರ ಪ್ರಜಾ ಅಂದ್ರೆ ಏ ಪ್ರಜರೊಳಗೆ ಪ್ರಜ ಆಗಿ ಏ ಪ್ರಜರ ಜೋಡಿ ಪ್ರಜ ಆಗಿ ಪ್ರಜರ ಆಳು ತಾನಾಗಿ ರಾಜ್ಯವಾಳುತ್ತಿದ್ದ ಸಾಬಾದೀರ ಕರ್ನಾಟಕ ಪ್ರಾಂತದೊಳಗ ಕಿರಿತಾದ ನರಗುಂದ ಭದ್ರವಾದ ಕೋಟಿ ಬಲ್ಲು ಬಂಧೂರ ಕರ್ನಾಟಕ ಪ್ರಾಂತದೊಳಗ